ಬಂದಿದೆ. ಈ ಲಿಂಕ್ ಮೂಲಕ APK ಡೌನ್ಲೋಡ್ ಮಾಡಲು ಹೇಳಿದರು. ಇದು ಸರಿಯಲ್ಲ, ಇದು ಮೋಸವಾಗಿರಬಹುದು. APK ಫೈಲ್ ನೀನು ಡೌನ್ಲೋಡ್ ಮಾಡಿರೆ ನಿನ್ನ ಡೇಟಾ ತಕ್ಷಣ ಕದೊಯ್ತು ಅಂದ್ರೆ ಡಿಜಿಟಲ್ ರಸ್ತೆ ಅಂತ ಭಯ ತೋರಿಸ್ತಾರೆ. ಫೇಕ್ ಇನ್ವೆಸ್ಟ್ಮೆಂಟ್ ಗೆ ಸೇರೆ ಹಿಡಿಸ್ತಾರೆ. ತೋರಿಸ್ತಾರೆ ನಿನ್ನ ದುಡಿದಾದ ಹಣ ಕಸಿದು ಕೊಲಿಸ್ತಾರೆ. ಅಪರಿಚಿತ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಸೈಬರ್ ಕ್ರೈಮ್ ಸಹಾಯವಾಣಿ 1930 ಅನ್ನು ನೆನಪಿನಲ್ಲಿಡಿ. SBI ಎಚ್ಚರಿಕೆಯಿಂದಿರಿ, ಸುರಕ್ಷಿತವಾಗಿರಿ. ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ, ಬರೀ ಒಂದು ಕ್ಲಿಕ್ ನಲ್ಲಿ. ಅದ್ಭುತ, ಸಿಕ್ಬಿದ್ರು. ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆತ್ಮೀಯ ಕೇಳುಗರೇ, ಪ್ರತಿ ಬುಧವಾರ ಬೆಳಿಗ್ಗೆ 6:35 ಪ್ರಸಾರವಾಗುತ್ತಿದೆ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ. ನಾನು ಡಾಕ್ಟರ್ ಗುರುರಾಜ್ ಪಾಟೀಲ್. ಮಕ್ಕಳ ಪಾಲನೆ ಪೋಷಣೆ ಭವಿತವ್ಯಕ್ಕೆ ಅವರನ್ನು ಅಣಿಗೊಳಿಸುವುದು ಒಂದು ಸೃಜನಶೀಲ ಕೌಶಲ್ಯ. ಶಿಕ್ಷಣದ ಮೂಲಕ ಮಕ್ಕಳ ಹಾಗೂ ಸಮಾಜದ ಬೆಳವಣಿಗೆಗೆ ಪಾಲಕರ ಕೊಡುಗೆ ಈ ದಿಸೆಯಲ್ಲಿ ಮಹತ್ವದ್ದು. ಈ ಕುರಿತಂತೆ ಸುಬೋಧ ಸಮಾಲೋಚನೆಯಲ್ಲಿ ನಾನು ಭಾಗವಹಿಸುತ್ತಿದ್ದೇನೆ. ಕೇಳಿ, ಸಂದರ್ಶನ ಆಧರಿಸಿದ ವಿಶೇಷ ಕಾರ್ಯಕ್ರಮ ಸರಣಿ ಸುಬೋಧ ಸಮಾಲೋಚನೆ ಪ್ರತಿ ಬುಧವಾರ ಬೆಳಿಗ್ಗೆ 6:35. ಪ್ರಾಯೋಜಕರು ಸುಬೋಧ ಕಲಿಕಾ ಕೇಂದ್ರ, ರಾಮನಗರ, ಹಗರಿ, ಬೊಮ್ಮನಹಳ್ಳಿ. ಅರೆ, ಯೇ ವಾಲಾ ಸಸ್ತಾ ಹೈ, ಲೇ ಲೇತೆ ಹೈ ನಾ. ನಾ ಬಾಸ್, ಸಸ್ತಾ ನಹಿ, ಸಹಿ ಚಾಹಿಯೆ. ಕ್ವಾಲಿಟಿ ಮೇ ನೋ ಕಾಂಪ್ರಮೈಸ್, ಸೇಫ್ಟಿ ಮೇ ನೋ ಸರ್ಪ್ರೈಸ್. ಡೋಂಟ್ ಜಸ್ಟ್ ಬೈ, ರೇಸ್ ಯೋರ್ ಸ್ಟ್ಯಾಂಡರ್ಡ್, ಅಪ್ನಾವ್ ಇಂಡಿಯನ್ ಸ್ಟ್ಯಾಂಡರ್ಡ್. ಜೀ ಹಾ, ಕ್ಯೂಂಕಿ ಸ್ಟ್ಯಾಂಡರ್ಡ್ ಹೈ ತೋ ಭರೋಸಾ ಹೈ, ಔರ್ ಇಸ್ ಭರೋಸೆ ಕಿ ಪಹಚಾನ್ ಹೈ BIS ಕ್ವಾಲಿಟಿ ಮಾರ್ಕ್ಸ್, ISI, CRS ಔರ್ ಹಾಲ್ಮಾರ್ಕ್. ಸೋ ಬಿ ಎ ಸ್ಮಾರ್ಟ್ ಕನ್ಸ್ಯೂಮರ್ ಅಂಡ್ ರೇಸ್ ಯೋರ್ ಸ್ಟ್ಯಾಂಡರ್ಡ್ ವಿತ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್. SDM ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ಇಂದಿನ ವಿಷಯ ಹರ್ನಿಯ ಅಂಡವಾಯು. ಸಂವಾದದಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡು ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿರುವ ತಜ್ಞ ವೈದ್ಯರು ಡಾಕ್ಟರ್ ಪ್ರಸಾದ್ ಲಕ್ಕುಂಡಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಜಿ ಸುರೇಖಾ ಸುರೇಶ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ SDM ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ವಿಷಯ ಹರ್ನಿಯಾ. ಈ ಹರ್ನಿಯಾ ಕುರಿತಂಗ ತಾವು ವಿಚಾರಗಳನ್ನು ಡಾಕ್ಟರ್ ತಿಳಿಸ್ತಾರೆ, ಅವನ್ನ ಕೇಳಿಕೊಂಡು ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಅವುಗಳನ್ನು ಫೋನ್ ಮುಖಾಂತರ ತಿಳಿಸಿ ಡಾಕ್ಟರ್ ಅದಕ್ಕೆ ಉತ್ತರಿಸ್ತಾರೆ. ಮೊದಲು ಡಾಕ್ಟರ್ ಪ್ರಸಾದ್ ಲಕ್ಕುಂಡಿ ಅವರು ಇಲ್ಲಿ ಬಂದಿದ್ದಾರೆ, ಅವರನ್ನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಡಾಕ್ಟರ್ ಪ್ರಸಾದ್ ಲಕ್ಕುಂಡಿಯವರು ಮೂಲತಃ ಧಾರವಾಡ ಜಿಲ್ಲೆಯ ಅಮೀನ್ಭಾವಿಯವರು. ಅವರು ತಮ್ಮ MBBS ಪದವಿಯನ್ನು 2020 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಹುಬ್ಬಳ್ಳಿಯ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ನಿಂದ ಮತ್ತು MS ಸ್ನಾತಕೋತ್ತರ ಪದವಿಯನ್ನು 2025 SDM ವಿಶ್ವವಿದ್ಯಾಲಯದ SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯಲ್ಲಿ ಪಡೆದುಕೊಂಡರು. 2025 SDM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಸೀನಿಯರ್ ರೆಸಿಡೆಂಟ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇದಿಷ್ಟು ಡಾಕ್ಟರ್ ಪ್ರಸಾದ್ ಲಕ್ಕುಂಡಿ ಅವರ ವಿವರ. ಕೇಳುಗರೆ, ಈಗ ಹರ್ನಿಯಾ ಕುರಿತಂಗ ಡಾಕ್ಟರ್ ಪ್ರಸಾದ್ ಅವರು ಮಾಹಿತಿಯನ್ನು ನೀಡ್ತಾರೆ, ಕೇಳೋಣ. ಎಲ್ಲ SDM ಡಾಕ್ಟರ್ ಆರೋಗ್ಯ ಸಂವಾದ ಕೇಳುಗರಿಗೆ ನಮಸ್ಕಾರಗಳು. ಇವತ್ತು ನಾನು ನಿಮಗೆ ಹೊಟ್ಟೆ ಮೇಲೆ ಆಗುವ ಹರ್ನಿಯಾ ಬಗ್ಗೆ ಮಾಹಿತಿ ನೀಡಲಿದ್ದೇನೆ. ಕನ್ನಡದಲ್ಲಿ ಹರ್ನಿ ಅಂದರೆ ಅಂಡವಾಯು ಎಂದರ್ಥ. ಎಲ್ಲರಲ್ಲಿ ಸಾಮಾನ್ಯವಾಗಿ ಹೊಟ್ಟೆಯ ಒಳಗಡೆ ಅಂಗಾಂಗಗಳು, ಕರುಳು ಹಾಗೂ ಕೊಪ್ಪು, ಕೊಪ್ಪು ಅಂದರೆ ಒಮೆಂಟಮ್ ಅಂತ ಹೇಳ್ತೀವಿ, ಅದೆಲ್ಲ ಇರುತ್ತೆ. ಇದಕ್ಕೆಲ್ಲ ಹೊಟ್ಟೆಯ ಮೇಲಿರುವ ಮಾಂಸಖಂಡಗಳು, ಸ್ನಾಯುಗಳು, ಚರ್ಮ ಒಂದು ಹೋತಿಕೆಯಾಗಿ ಇರುತ್ತದೆ. ಈ ಮಾಂಸಖಂಡಗಳು ದುರ್ಬಲವಾದಾಗ ರಂಧ್ರ ಅಥವಾ ತೂತು ಅಂತ ಏನು ಹೇಳ್ತೀವಿ, ಹೋಲ್ ಅಂತ ಆಗುತ್ತೆ. ಹೊಟ್ಟೆಯ ಒಳಗೆ ಇರುವ ಕರುಳು ಅಥವಾ ಕಪ್ಪು ಅಂತ ಒಮೆಂಟಮ್ ಅಂತ ಏನೇ ಹೇಳ್ತೀವಿ, ಅದು ಹೊರಗಡೆ ಬಂದು ಈ ರಂಧ್ರದಿಂದ ಹೊರಗಡೆ ಬಂದು ಒಂದು ಊತವಾಗಿ ಅಥವಾ ಗಂಟಾಗಿ ಕಾಣಿಸಿಕೊಳ್ಳುತ್ತದೆ. ಅದಕ್ಕೆ ನಾವು ಹರ್ನಿಯ ಎಂದು ಕರಿತೇವೆ. ಈ ಹರ್ನಿಯ ಯಾರರಲ್ಲಿ ಕಂಡು ಬರಬಹುದು? ಈ ಹರ್ನಿಯ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಲ್ಲಿ ಹಿರಿಯವರೆಗೂ ಕಂಡು ಬರುತ್ತದೆ. ಪುರುಷರಲ್ಲಿ ಆದರೂ ಮಹಿಳೆಯರಲ್ಲಿ ಆದರೂ ಇಬ್ಬರಲ್ಲೂ ಕಂಡು ಬರುತ್ತದೆ. ಮುಖ್ಯವಾಗಿ ಹರ್ನಿಯದಲ್ಲಿ ಎರಡು ಬಗೆ ಇದ್ದಾವೆ, ಒಂದು ಇಂಟರ್ನಲ್ ಹರ್ನಿಯ ಮತ್ತು ಎಕ್ಸ್ಟರ್ನಲ್ ಹರ್ನಿಯ ಅಂತ. ಇಂಟರ್ನಲ್ ಹರ್ನಿಯ ಅಂದರೆ ಹೊಟ್ಟೆಯ ಒಳಗಡೆನೇ ಆಗುವುದು, ಅಂದರೆ ಊತ ಏನು ಕಾಣುವುದಿಲ್ಲ, ಕಣ್ಣಿಗೆ ಕಾಣುವುದಿಲ್ಲ. ಉದಾಹರಣೆಗೆ ಡಯಾಫ್ರಾಮ್ಯಾಟಿಕ್ ಹರ್ನಿಯ ಎಂದು ಹೇಳ್ತೇವೆ. ಇದು ಬಹಳ ಅಸಾಮಾನ್ಯ. ಸಾಮಾನ್ಯವಾಗಿ ಕಂಡು ಬರುವುದೆಂದರೆ ಎಕ್ಸ್ಟರ್ನಲ್ ಹರ್ನಿಯ, ಅಂದರೆ ಹೊಟ್ಟೆ ಮೇಲೆ ಆಗುವ ಕಾಣುವ ಹರ್ನಿಯ. ಹರ್ನಿಯ ಇದು ಯಾವ ಜಾಗದಲ್ಲಿ ಇರುತ್ತದೆಯೋ ಅದಕ್ಕೆ ಅದರ ಪ್ರಕಾರ ಆಯಾ ಹೆಸರಿನಿಂದ ಕರೀತೇವೆ. ತೊಡೆ ಸಂದಿಯಲ್ಲಿ ಅಂದರೆ ಹೊಟ್ಟೆ ಮತ್ತು ತೊಡೆಯ ನಡುವಲ್ಲಿ ಆದರೆ ಅದನ್ನು ಇಂಗ್ವೈನಲ್ ಹರ್ನಿಯ ಎಂದು ಕರಿತೇವೆ. ನಾಭಿ ಜಾಗದಲ್ಲಿ ಅಥವಾ ಹೊಂಕಳ ಜಾಗದಲ್ಲಿ ಅಂಬಲಿಕಸ್ ರೀಜನಲ್ಲಿ ಆದರೆ ಅದಕ್ಕೆ ಅಂಬಲಿಕಲ್ ಹರ್ನಿಯ ಎಂದು ಕರಿತೇವೆ. ಮುಂಚೆ ಏನಾದರೂ ಹೊಟ್ಟೆ ಮೇಲೆ ಶಸ್ತ್ರಚಿಕಿತ್ಸೆ ಆದಲ್ಲಿ ಅಲ್ಲಿ ಆಗು ಬರುವ ಹರ್ನಿಯಗೆ ಇನ್ಸಿಷನಲ್ ಹರ್ನಿಯ ಎಂದು ಕರಿತೇವೆ. ಪುರುಷರಲ್ಲಿ ಸಾಮಾನ್ಯವಾಗಿ ಇಂಗ್ವೈನಲ್ ಹರ್ನಿಯ ಅಂದರೆ ತೊಡೆ ಸಂದಿಗೂ ಹರ್ನಿಯ ಕಾಮನ್ ಸಾಮಾನ್ಯ ಕಂಡುಬರುತ್ತದೆ, ಹಾಗೂ ಮಹಿಳೆಯರಲ್ಲಿ ಅಂಬಲಿಕಲ್ ಹರ್ನಿಯ ಎಂದು ಕಂಡುಬರುತ್ತದೆ. ಹಾಗಾದರೆ ಹರ್ನಿಯಾಗೆ ಎದಕ್ಕೆ ಆಗುತ್ತೆ, ಕಾರಣಗಳೇನು? ಹರ್ನಿಯ ಬರುವುದಕ್ಕೆ ಮುಖ್ಯವಾದ ಕಾರಣವೆಂದರೆ ಹೊಟ್ಟೆಯಲ್ಲಿ ಒತ್ತಡ ಜಾಸ್ತಿ ಆಗುವುದು, ಅಂದರೆ ಹೊಟ್ಟೆಯ ಒಳಗಡೆ ಪ್ರೆಷರ್, ಇಂಟ್ರಾ ಅಬ್ಡೋಮಿನಲ್ ಪ್ರೆಷರ್. ಈ ಒತ್ತಡ ಜಾಸ್ತಿ ಆಗುವುದಕ್ಕೆ ಹಲವಾರು ಕಾರಣಗಳಿವೆ. ಅವು ಯಾವಪ್ಪ ಅಂದರೆ, ಮೊದಲನೇದಾಗಿ ಅತಿಯಾದ ಬೊಜ್ಜು, ಒಬೆಸಿಟಿ ಅಂತ ಏನು ಹೇಳ್ತೀವಿ ಅದು. ಬೊಜ್ಜು ಜಾಸ್ತಿ ಆದಾಗ ಮಾಂಸಖಂಡಗಳು ದುರ್ಬಲವಾಗುತ್ತವೆ. ಅತಿಯಾದ ಕೆಮ್ಮು, ಕೆಮ್ಮು ಅಂದರೆ ಒಂದು ತಿಂಗಳು ಎರಡು ತಿಂಗಳು ಕೆಮ್ಮು ಇರುವುದಲ್ಲ, ಕಂಟಿನ್ಯೂಸ್ ಕೆಮ್ಮಾಗಿ ಇರುವುದು. ಕೆಮ್ಮು ಅಂದರೆ ದಮ್ಮು ಅಂತ ಹೇಳ್ತೀವಿ. ಅಸ್ತಮ ಇರೋರಿಗೆ COPD ಮುಂತಾದ ಶ್ವಾಸಕೋಶ ಸಂಬಂಧಪಟ್ಟ ಕಾಯಿಲೆಗಳಿಂದಾಗುವ ಕೆಮ್ಮು. ಮಲಬದ್ಧತೆ, ಕಾನ್ಸ್ಟಿಪೇಷನ್ ಅಂತ ಹೇಳ್ತೀವಿ. ಮಲಬದ್ಧತೆ ತೊಂದರೆ ಇದ್ದಲ್ಲಿ ಹೊಟ್ಟೆಯಲ್ಲಿ ಒತ್ತಡ ಜಾಸ್ತಿ ಆಗುವುದು. ಮೂತ್ರ ವಿಸರ್ಜನೆ ಸಮಸ್ಯೆ, ಪ್ರೋಸ್ಟೇಟ್ ಗ್ರಂಥಿಯ ಸಮಸ್ಯೆ ಇದ್ದವರಿಗೆ, ಹಾಗೂ ಅತಿಯಾದ ತೂಕವನ್ನು ಎತ್ತುವುದರಿಂದ. ಆಮೇಲೆ ಮಹಿಳೆಯರಲ್ಲಿ ಬಹು ಗರ್ಭಧಾರಣೆಯಿಂದ. ಇನ್ನೊಂದು ಎಂದರೆ ಮುಂಚೆ ಹೊಟ್ಟೆ ಮೇಲೆ ಶಸ್ತ್ರಚಿಕಿತ್ಸೆ ಆದಲ್ಲಿ ಆ ಶಸ್ತ್ರಚಿಕಿತ್ಸೆ ಜಾಗ ಏನಾದರೂ ಇನ್ಫೆಕ್ಷನ್ ಅಥವಾ ನಂಜು ಆಗಿದ್ದರೆ, ಸರಿಯಾಗಿ ಕೂಡದಿದ್ದರೆ ಅಥವಾ ಹೊಲಿಗೆ ಏನಾದರೂ ಬಿಚ್ಚಿಕೊಂಡಿದ್ದರೆ ಅಲ್ಲಿ ಅದೇ ಇನ್ಸಿಷನ್ ಹರ್ನಿ ಅಂತ ಆಗ್ಬೋದು. ಈ ಎಲ್ಲ ಕಾರಣಗಳಿಂದ ಹೊಟ್ಟೆಯೊಳಗಡೆ ಒತ್ತಡ ಜಾಸ್ತಿಯಾಗಿ ಮಾಂಸಖಂಡಗಳು ದುರ್ಬಲವಾಗಿ ಹಾಗೂ ಅವು ದುರ್ಬಲವಾಗಿರುವ ಜಾಗದಲ್ಲಿ ರಂಧ್ರವಾಗಿ ಕರುಳು ಅಥವಾ ಬೊಜ್ಜು, ಒಮೆಂಟಮ್ ಅಂತ ಏನು ಹೇಳಿದ್ದೀವಿ, ಅದು ಹೊರಗಡೆ ಬಂದು ಹರ್ನಿ ಆಗುತ್ತದೆ. ಹಾಗಾದರೆ ಈ ಹರ್ನಿಯ ಆದಾಗ ಲಕ್ಷಣಗಳೇನು, ಸಿಂಪ್ಟಮ್ಸ್ ಏನಂತ ಹೇಳ್ತೀವಿ. ಮೊದಲನೇ ಲಕ್ಷಣ ಅಂದರೆ ಊತ ಅಥವಾ ಗಟ್ಟೆ, ಅಂದರೆ ಬಾವುಗಾಣುವುದು. ಎಲ್ಲೆಲ್ಲ ಆಗ್ಬೋದು, ಇದು ತೊಡೆ ಮೇಲೆ ಅಥವಾ ನಾಭಿ ಜಾಗದಲ್ಲಿ ಅಥವಾ ಏನಾದರೂ ಮುಂಚೆ ಆಪರೇಷನ್ ಆದಲ್ಲಿ, ಆಪರೇಷನ್ ಆಗಿದ್ದ ಜಾಗದಲ್ಲೇ ಅದು ಊತವಾಗಿ ಕಾಣುವುದು. ಆ ಊತ ಹೆಂಗಿರುತ್ತಂದರೆ ಇನಿಷಿಯಲ್ ಅಂತ ಏನು ಹೇಳ್ತೀವಿ, ಸ್ಟಾರ್ಟಿಂಗ್ ಬಂದಾಗ ಊತವು ಕೆಮ್ಮಿದಾಗ ಅಥವಾ ಜಾಸ್ತಿ ತೂಕ ಎತ್ತಿದಾಗ ಅಥವಾ ಒತ್ತಡದ ಕೆಲಸ ಮಾಡಿದಾಗ ಜಾಸ್ತಿ ಆಗುವುದು. ಅದೇ ರೀತಿ ರೆಸ್ಟ್ ಮಾಡಿದರೆ ಅಥವಾ ಮಲಗಿಕೊಂಡಾಗ ಊತ ಕಡಿಮೆ ಆಗುವುದು, ಅಂದರೆ ಹಿಂದಕ್ಕೆ ಹೋಗುತ್ತದೆ. ಅಂದರೆ ಕರುಳುಗಳು ಅಥವಾ ಬೊಜ್ಜು ಹರ್ನಿಯ ಊತದಲ್ಲಿ ಬಂದು ಮಲಗಿದಾಗ ಹೊಟ್ಟೆ ಒಳಗಡೆ ಹೋಗುತ್ತದೆ. ಇದು ಮೊದಲನೇದ ಲಕ್ಷಣ, ಮೊದಲನೇ ಸಿಂಪ್ಟಮ್. ಈ ರೀತಿಯಾಗಿ ಹಲವಾರು ತಿಂಗಳುಗಳು ಅಥವಾ ವರ್ಷಗಳು ಹೋಗುತ್ತವೆ. ಇದೇ ರೀತಿ ಕಂಟಿನ್ಯೂ ಆದರೆ, ಮುಂದುವರೆದರೆ, ಒತ್ತಡ ಹಾಗೆ ಹೆಚ್ಚಿಗೆ ಆದು ಹೋದರೆ ಹರ್ನಿಯಗಳ ಇದ್ರ ಬಗ್ಗೆ ಸಮಸ್ಯೆ ಆಗುತ್ತವೆ. ಹಾಗಾದರೆ ಸಮಸ್ಯೆಗಳೇನು? ಸ್ನಾಯುಗಳು ಸ್ಟ್ರೆಚ್ ಆಗಿ ನೋವು ಬರಬಹುದು. ಬರ್ತಾ ಬರ್ತಾ ಒತ್ತಡ ಜಾಸ್ತಿ ಆದಂಗ, ಆಮೇಲೆ ಮಾಂಸಖಂಡಗಳು ಸ್ನಾಯುಗಳು ದುರ್ಬಲವಾದಾಗ ಕರುಳು ಅಥವಾ ಬೊಜ್ಜು ಆ ಊತದಲ್ಲಿ ಸಿಕ್ಕಿಕೊಳ್ಳಬಹುದು. ಅಥವಾ ಸಿಕ್ಕಿಕೊಂಡ್ರೆ ಹೊಟ್ಟೆಗೆ ಒಳಗಡೆ ಹೋಗುವುದಿಲ್ಲ. ಒಳಗಡೆ ಹೋಗಲಿಲ್ಲಪ್ಪ ಅಂದರೆ ಅದಕ್ಕೆ ನಾವು ಇರ್ರೆಡಿಸಿಬಲ್ ಹರ್ನಿ ಎಂದು ಕರಿತೇವೆ. ಇದು ಮೊದಲನೇದಾಗಿ. ಹಾಗೆ ಮುಂದುವರೆದರೆ ಸೆಕೆಂಡ್ ಸ್ಟೇಜ್ ಅಥವಾ ಮುಂದಿನ ಸಮಸ್ಯೆ, ಹಾಗೆ ಮುಂದುವರೆದರೆ ಕರುಳು ಪೂರ್ತಿಯಾಗಿ ಸಿಕ್ಕಿ ಹಾಕಿಕೊಂಡು ಊಟ ಪಿತ್ತ ಕರುಳಿನಲ್ಲಿರುವ ದ್ರವ ಮುಂದಕ್ಕೆ ಹೋಗುವುದಿಲ್ಲ. ಆವಾಗ ಹೊಟ್ಟೆ ಒಪ್ಪಿಕೊಳ್ಳುವುದು, ವಾಕರಿಕೆ, ವಾಂತಿ ಆಗುವುದು, ಊತದಲ್ಲಿ ನೋವು ಕಂಡುಬರುವುದು, ಇಲ್ಲ ಹೊಟ್ಟೆ ನೋವು ಕೂಡ ಕಂಡುಬರುತ್ತದೆ. ಇದಕ್ಕೆ ನಾವು ಆಬ್ಸ್ಟ್ರಕ್ಟೆಡ್ ಹರ್ನಿಯ ಎಂದು ಕರಿತೇವೆ. ಇದೊಂದು ಸಮಸ್ಯೆ. ಇದೇ ರೀತಿ ಇವಾಗಲೂ ನಿರ್ಲಕ್ಷ್ಯ ಮಾಡಿದರೆ ಇದು ಮುಂದೆ ಮತ್ತೆ ಪ್ರೋಗ್ರೆಸ್ ಆಗುತ್ತೆ, ಅವಾಗ ಮುಂದೆ ಇನ್ನೊಂದು ದೊಡ್ಡ ಸಮಸ್ಯೆ ಆಗುತ್ತೆ. ಇದೇ ಕಂಟಿನ್ಯೂ ಆದರೆ ಕರುಳು ಏನು ಸಿಕ್ಕಾಕ್ಕೊಂಡಿರುತ್ತೆ, ಆಬ್ಸ್ಟ್ರಕ್ಷನ್ ಆಗಿರುತ್ತೆ, ಅದು ರಕ್ತ ಸಂಚಾರವೂ ನಿಂತು ಹೋಗ್ಬೋದು. ಆವಾಗ ರಕ್ತ ಸಂಚಾರಣೆ ನಿಂತು ಹೋದರೆ ಕರುಳು ಗ್ಯಾಂಗ್ರೀನ್ ಆಗ್ಬೋದು. ಗ್ಯಾಂಗ್ರೀನ್ ಆದರೆ ನಂಜು ಆಗುವುದು, ಅತಿಯಾದ ಊತ ನೋವು, ಹೊಟ್ಟೆ ನೋವು, ವಾಂತಿ, ಜ್ವರ ಬರುವುದು. ಇದಕ್ಕೆ ನಾವು ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯ ಎಂದು ಕರಿತೇವೆ. ಈ ರೀತಿ ಆದರೆ ಇದು ಪ್ರಾಣಕ್ಕೆ ಅಪಾಯವಿರುತ್ತೆ, ಸಾಧ್ಯತೆಗಳು ಇರುತ್ತವೆ. ಆವಾಗ ತುರ್ತು ಶಸ್ತ್ರಚಿಕಿತ್ಸೆ ಮಾಡಬೇಕಾಗುತ್ತೆ. ಈ ಮೂರು ಮೇನ್ಲಿಯಾಗಿ ಈ ಮೂರು, ಇರ್ರೆಡಿಸಿಬಲ್ ಹರ್ನಿಯ, ಆಬ್ಸ್ಟ್ರಕ್ಟೆಡ್ ಹರ್ನಿಯ, ಸ್ಟ್ರ್ಯಾಂಗ್ಯುಲೇಟೆಡ್ ಹರ್ನಿಯ, ಇವೆಲ್ಲ ಕಾಂಪ್ಲಿಕೇಟೆಡ್ ಹರ್ನಿಯ ಅಂತೂ ಹೇಳುತ್ತೇವೆ. ಇವೆಲ್ಲ ಹರ್ನಿಯದಿಂದ ಆಗುವ ಸಮಸ್ಯೆಗಳು. ಹಾಗಾದರೆ ಟ್ರೀಟ್ಮೆಂಟ್ ಏನು, ಹರ್ನಿಯಾಗಿ ಯಾವ ರೀತಿಯಾಗಿ ನಾವು ಸರಿಪಡಿಸಬಹುದು? ಹರ್ನಿಯವನ್ನು ಆ್ಯಕ್ಚುಲಿ ವೈದ್ಯರು ದೈಹಿಕ ಪರೀಕ್ಷೆ ಮಾಡಿ, ಅಂದರೆ ಕ್ಲಿನಿಕಲ್ ಡಯಾಗ್ನೋಸಿಸ್ ಮಾಡುವಂಥದ್ದು. ಆದರೆ ಊತ ಅಂದರೆ ಬಾವು ಏನಂತ ಹೇಳ್ತೀವಿ, ಅದು ಬಹಳ ಸಣ್ಣವಾದಲ್ಲಿ, ಇಲ್ಲಾಂದರೆ ಬೊಚ್ಚು ಜಾಸ್ತಿ ಇರುವರಲ್ಲಿ ಸ್ಕ್ಯಾನಿಂಗ್ ಬೇಕಾಗಬಹುದು. ಅದು ಹೊಟ್ಟೆ ಸ್ಕ್ಯಾನ್ ಅಂತ ಏನು ಹೇಳ್ತಾರಲ್ಲ, ಅಲ್ಟ್ರಾಸೌಂಡ್ ಅಪ್ಟಮನ್ ಪೆಲ್ವಿಸ್, ಆ ರೀತಿ ಮಾಡುವುದು. ಒಂದೊಂದು ಸಲ ಅತೀ ದೊಡ್ಡ ಹರ್ನಿ ಆದಲ್ಲಿ, ಅಂದರೆ ಮುಂಚೆ ಶಸ್ತ್ರಚಿಕಿತ್ಸೆ ಆದಲ್ಲಿ ಬಹಳ ದೊಡ್ಡ ಹರ್ನಿ ಆಗೋ ಚಾನ್ಸಸ್ ಇರುತ್ತವೆ. ಆವಾಗ ನಮಗೆ CT ಸ್ಕ್ಯಾನ್ ಕೂಡ ಬೇಕಾಗಬಹುದು. ಈ ಹರ್ನಿಯಾ ಹೇಗಪ್ಪ ಅಂದರೆ ಹೊಟ್ಟೆಯ ಮಾಂಸ ಖಂಡಗಳಲ್ಲಿ ಇರುವ ರಂಧ್ರದಿಂದ ಆಗುವುದು. ಅಂದರೆ ಇದು ಮೆಕ್ಯಾನಿಕಲ್ ಪ್ರಾಬ್ಲಮ್. ಈಗ ಬಿ ಪಿ, ಶುಗರ್, ರಕ್ತ ಕಡಿಮೆ ಆದರೆ ಔಷಧಿ ತಗೊಂಡು ಗುಣಪಡಿಸೋ ಥರ ಇರುವುದಿಲ್ಲ. ರಂಧ್ರವನ್ನು ಏನಿರುತ್ತೋ ಅದು ಶಸ್ತ್ರಚಿಕಿತ್ಸೆ ಮೂಲಕವೇ ಸರಿಪಡಿಸೋದು. ಸೊ ಹರ್ನಿಯಾಗೆ ಶಸ್ತ್ರಚಿಕಿತ್ಸೆನೇ ಉಪಾಯ. ಅದು ಮೆಡಿಸಿನ್ ತೊಗೊಂಡಾಗಲಿ ಔಷಧೋಪಚಾರದಿಂದ ಆಗಲಿ ಅದನ್ನು ಸರಿ ಮಾಡಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಶಸ್ತ್ರಚಿಕಿತ್ಸೆ ಯಾವ ಥರ ಇರುತ್ತೆ? ಅದರಲ್ಲಿ ಎರಡು ಥರ. ಒಂದು ಓಪನ್ ಸರ್ಜರಿ, ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಓಪನ್ ಸರ್ಜರಿ ಅಂದರೆ ಊತ ಜಾಗದಲ್ಲಿ ಏನಿರುತ್ತೋ ಚರ್ಮವನ್ನು ಕೊರೆದು ಕರುಳುಗಳನ್ನು ಬೊಜ್ಜುವನ್ನು ಒಳಗೆ ತಳ್ಳಿ ಮೇಲೆ ಅಲ್ಲಿ ಮೆಶ್ ಅಂದರೆ ಜಾಳಿಗೆ ಎಂದು ಹಾಕ್ತೀವಿ. ಜಾಳಿಗೆ ಹಾಕಿದ ಮೇಲೆ ಆಮೇಲೆ ಚರ್ಮವನ್ನು ಹೊಲಗೆ ಬಂದು ಅದು ಆಪರೇಷನ್ ಆಗುತ್ತೆ. ಇನ್ನೊಂದು ಲ್ಯಾಪ್ರೋಸ್ಕೋಪಿಕ್, ಅದು ಏನಪ್ಪ ಅಂದರೆ ತುರುಬಿನ ಹಾಕಿ ಮಾಡುವುದು ಅಥವಾ ಕ್ಯಾಮೆರಾ ಮೂಲಕ ಮಾಡುವುದು. ಸಣ್ಣ ಸಣ್ಣ 1.5 centimeter ಅಷ್ಟು ಚರ್ಮ ಓಪನ್ ಮಾಡಿ ಹೊಟ್ಟೆಯ ಒಳಗಿನಿಂದಲೇ ಕರಡನ್ನು ಊತದಿಂದ ಒಳಗೆ ತಳ್ಳಿಕೊಂಡು ಒಳಗಿನಿಂದಲೇ ಮೆಷನ್ನು ಜಾಳಿಗೆಯನ್ನು ಹಾಕ್ತೀವಿ. ಯಾವುದೇ ರೀತಿಯ ಆಪರೇಷನ್ ಆಗಲಿ ಮೆಶ್ ಅಂತೂ ಹಾಕ್ತೀವಿ. ಮೆಶ್ ಇಡುವುದು ಬಹಳ ಇಂಪಾರ್ಟೆಂಟು. ಹಾಗಾದರೆ ಇವೆರಡರದಲ್ಲಿ ಯಾವುದು ಇಂಪಾರ್ಟೆಂಟು? ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಸ್ವಲ್ಪ ಲಾಭಗಳಿವೆ. ಅವು ಏನಪ್ಪ, ಓಪನ್ ಸರ್ಜರಿ ಕಂಪೇರ್ ಮಾಡಿದಾಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಿಂದ ಕಡಿಮೆ ಆಗುವುದು, ಆಸ್ಪತ್ರೆಯಿಂದ ಬೇಗನೆ ಡಿಸ್ಚಾರ್ಜ್ ಆಗಬಹುದು. ಇವತ್ತು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮಾಡಿ ನಾಳೆ ಅನ್ನೋಷ್ಟೊತ್ತಿಗೆ ನೀವು ಮನೆಗೆ ಹೋಗ್ಬೋದು, ಕೆಲಸಕ್ಕೆ ಬೇಗನೆ ಹೋಗಬಹುದು, ಆಮೇಲೆ ಬೇಗ ಚೇತರಿಗೆ ಆಗೋದು. ಇದರ ಜೊತೆಗೆ ಇದು ಸರ್ಜರಿ ಜೊತೆಗೆ ಬೇರೆ ಏನು ಮಾಡಬೇಕು, ಕೆಮ್ಮಿದ್ದರೆ, ಮಲಬದ್ಧತೆ ತೊಂದರೆ ಇದ್ದರೆ, ಮೂತ್ರ ಸಮಸ್ಯೆ ಇದ್ದರೆ ಅದಕ್ಕೆ ಮುಂಚಿತವಾಗಿ ಟ್ರೀಟ್ಮೆಂಟ್ ತೊಗೊಂಡಿರಬೇಕು. ಇಲ್ಲ ಅದಕ್ಕೂ ಅದರ ಜೊತೆಗೆ ಟ್ರೀಟ್ಮೆಂಟ್ ಆಗ್ತಾ ಇರಬೇಕು. ಯಾಕಂದರೆ ಕಾರಣಗಳೇ ಅವು, ಒತ್ತಡ ಜಾಸ್ತಿ ಆಗೋದು. ಒತ್ತಡ ಜಾಸ್ತಿ ಆಗಲಂಗೆ ನಾವು ಟ್ರೀಟ್ಮೆಂಟನ್ನು ತಗೋಬೇಕಾಗುತ್ತೆ. ಈಗ ಆಪರೇಷನ್ ಆದ ನಂತರವೂ ಹರ್ನಿಯಾ ಆಗಬಹುದು, ಅದಕ್ಕೆ ನಾವು ರಿಕರೆಂಟ್ ಹರ್ನಿಯಾ ಎಂದು ಕರೀತೇವೆ. ಇದನ್ನು ತಡೆಗಟ್ಟಬೇಕೆಂದರೆ ಆಪರೇಷನ್ ಆದಮೇಲೆ ತೂಕವನ್ನು ಎತ್ತಬಾರ್ದು, ಜಾಸ್ತಿ ಒತ್ತಡವನ್ನು ಬರಬಾರ್ದು ಹೊಟ್ಟೆಗೆ, ಹೆವಿ ವ್ಯಾಯಾಮ ಮಾಡಬಾರ್ದು. ಕೆಮ್ಮು ಬಂದರೆ, ಮಲಬದ್ಧತೆ ಆದರೆ ಒತ್ತಡ ಜಾಸ್ತಿಯಾಗಿ ಮತ್ತೆ ಹರ್ನಿ ಆಗ್ಬೋದು. ಯಾಕಂದರೆ ಮೆಶ್ ಅಥವಾ ಮಾಂಸಖಂಡಗಳು, ಅದು ಮೆಶ್ ಏನಿರುತ್ತೆ ಅದು ಮಾಂಸಖಂಡಗಳ ಜೊತೆಗೆ ಕಟ್ಟಿಯಾಗುತ್ತೆ, ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಅದಕ್ಕೆ 1 ತಿಂಗಳಿಂದ 3 ತಿಂಗಳೊಳಗೆ ಸಮಯ ಬೇಕಾಗುತ್ತೆ. ಅದಕ್ಕೆ ಆಪರೇಷನ್ ಆದಮೇಲೆ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗುತ್ತೆ. ಒಜ್ಜೆ ಎತ್ತುವುದು, ಹೊಟ್ಟೆಗೆ ಪ್ರೆಷರ್ ಹಾಕಲಂಗೆ ನೋಡ್ಕೊಳ್ಳುವುದು, ಆ ರೀತಿ. ಈಗ ಇಷ್ಟೆಲ್ಲ ಹರ್ನಿ ಇದೆ, ಮುಂಜಾಗ್ರತೆ ಕ್ರಮವಾಗಿ ಏನಾದರೂ ಮಾಡಿ ತಡೆಗಟ್ಟಬಹುದೇ? ಇದು ಯಾರಲ್ಲಿ ಬೇಕಾದರಲ್ಲೂ ಆಗಬಹುದು. ಹಿಂಗೆ ಇದಕ್ಕೆ ಕಾರಣ, ಇವರಿಗೆ ಹಿಂಗೆ ಇದ್ರೆ ಕಾರಣ ಅಂತ ಏನು ಹೇಳಕ್ಕೆ ಬರುವುದಿಲ್ಲ. ಬಟ್ ಕೆಮ್ಮು ಏನಾದರೂ ಜಾಸ್ತಿ ಇದ್ದರೆ, ಕ್ರೋನಿಕ್ ಕಫ್ ಅಂತ ಹೇಳ್ತೀವಿ, ಶ್ವಾಸಕೋಶದ ಪ್ರಾಬ್ಲಮ್ ಇದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳುವುದು. ಬೊಜ್ಜು ಇದ್ದರೆ ಅದು ಬೊಜ್ಜು ನಿವಾರಣೆ, ಒಬೆಸಿಟಿ ನಿವಾರಣೆ, ಮಲಬದ್ಧತೆ ಸರಿಪಡಿಸುವುದು. ಒಬ್ಬೊಬ್ಬರಿಗೆ ಹ್ಯಾಬಿಟ್ಸ್ ಇರ್ತವೆ, ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಅಂತ, ಅದನ್ನು ಕಡಿಮೆ ಮಾಡುವುದು, ಬಿಡುವುದು. ಮುಂಚೆ ಹೊಟ್ಟೆ ಮೇಲೆ ಶಸ್ತ್ರಚಿಕಿತ್ಸೆ ಆದರೆ ಅಪ್ಟಾಮಿನಲ್ ಬೆಲ್ಟ್ ಅಂತ ಹೇಳ್ತೀವಿ, ಅಪ್ಟಾಮಿನಲ್ ಬೈಂಡರ್ ಅಂತ ಹೇಳ್ತೀವಿ, ಅದನ್ನು ಹಾಕಿಕೊಳ್ಳುವುದು. ಜಾಸ್ತಿ ತೂಕವನ್ನು ಎತ್ತಬಾರ್ದು, ಕನಿಷ್ಠ 3-6 ತಿಂಗಳವರೆಗೆ ಅದನ್ನು ಹಾಕಬೇಕಾಗುತ್ತೆ, ಇನ್ಫೆಕ್ಷನ್ ಆಗಬಾರ್ದು. ಫೈನಲಾಗಿ ಏನಪ್ಪ ಅಂದರೆ ಹರ್ನಿಯಾ ಆದಲ್ಲಿ ಹರ್ನಿಯಾ ಇನಿಷಿಯಲ್ ಸ್ಟೇಜಸ್ ಏನಂತ ಹೇಳಿದ್ವಿ, ಅಂದರೆ ಊತ ಗಂಡು ಬರುವುದು, ಬಾವು ಬಂದಿರುವುದು, ಅದನ್ನು ಬಂದಾಗಲೇ ವೈದ್ಯರಲ್ಲಿ ತೋರಿಸ್ಕೋಬೇಕಾಗುತ್ತೆ, ಆಮೇಲೆ ಶಸ್ತ್ರಚಿಕಿತ್ಸೆ ಮಾಡಿಕೊಳ್ಳಬೇಕಾಗುತ್ತೆ. ಅದನ್ನು ನಿರ್ಲಕ್ಷ್ಯ ಮಾಡಿದರೆ ಹರ್ನಿಯಾ ಸಮಸ್ಯೆಗಳು ಅಂದರೆ ಇರ್ರೆಡಿಸಿಬಿಲಿ ಹರ್ನಿಯಾ, ಆಬ್ಸ್ಟ್ರಕ್ಟೆಡ್ ಹರ್ನಿಯಾ ಮತ್ತು ಸ್ಟ್ಯಾಂಗುಲೇಟೆಡ್ ಹರ್ನಿಯಾ ಏನಂತ ಹೇಳ್ತೇವಲ್ಲ, ಅವು ಆದರೆ ಬಹಳ ಪ್ರಾಬ್ಲಮ್ ಆಗುತ್ತೆ. ಸ್ಟ್ಯಾಂಗುಲೇಟೆಡ್ ಹರ್ನಿಯಾ ಆದರೆ ಆವಾಗ ಪ್ರಾಣಕ್ಕೆ ಅಪಾಯ ಆಗುತ್ತೆ, ಆವಾಗ ಎಮರ್ಜೆನ್ಸಿ ಸರ್ಜರಿ ಅಂದರೆ ತುರ್ತು ಶಸ್ತ್ರಚಿಕಿತ್ಸೆ ಮಾಡಬೇಕಾಗಿ ಬರುತ್ತೆ. ಧನ್ಯವಾದಗಳು ಕೇಳಿದ್ರೆ. ಇಷ್ಟೊತ್ತು ಹರ್ನಿಯಾ ಕುರಿತಂಗ ಅನೇಕ ವಿಷಯಗಳನ್ನು ಡಾಕ್ಟರ್ ಅವರು ತಿಳಿಸಿದರು. ನೀವು ಈಗ ನಿಮ್ಮ ಸಮಸ್ಯೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 244-344-14 244-344-15 244-344-16 ಎಸ್ಟಿಡಿ ಸಂಖ್ಯೆ 0836. ಕರೆಗಳು ಬರ್ತಾ ಇದ್ದಾವೆ ಡಾಕ್ಟರ್, ಮೊದಲ ಕರೆ ನೋಡಿಬಿಡೋಣ. ಹಲೋ ನಮಸ್ತೆ. ಹಲೋ ಡಾಕ್ಟರ್, ನಾನು ಸಾಗರ ಬಾಲ್ಕೋಟೆ ಮಾತಾಡ್ಕತ್ತೀನಿ, 75 years old. ನಾನು ಎರಡು ಪ್ರಶ್ನೆ ಇತ್ತು ಡಾಕ್ಟರ್. ಹೇಳಿ. ಒಂದು ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಇದಕ್ಕೆ ಉಪಯೋಗ ಬರ್ತದೇನು? ರೋಬೋಟಿಕ್ ಲೇಸರ್ ಸರ್ಜರಿ ಇದಕ್ಕೆ ಉಪಯೋಗ ಬರ್ತದೇನು? ಒಂದು. ಎರಡನೇದು, ಜೆನೆಟಿಕ್ ಫ್ಯಾಕ್ಟರ್ಸ್ ಮೇ ಲೀಡ್ ಟು ಇದು ಏನು? ಒಂದು ಎರಡನೇದು. ಮತ್ತು ಮೋಸ್ಟ್ಲಿ ಪ್ರೋಸ್ಟೇಟ್ ಗ್ಲ್ಯಾನ್ಸ್ ಇದ್ದವ್ರಿಗೆ ಬರುತ್ತದೆ, ಹೈ ಪ್ರೆಷರ್ ಆಗಿ ಕ್ಯೂರಿನ್ ಡಿಸ್ಚಾರ್ಜ್ ಮಾಡ್ತಾರೆ, ಅದಕ್ಕೆ ಇವೆಲ್ಲ ಸ್ವಲ್ಪ ಉತ್ತರ ಬೇಕಾಯ್ತು. ನೀವು ಮೊದಲೇ ಕ್ವಶನ್ ಏನು ಕೇಳಿದ್ರಿ ಅದು ತಿಳಿಲಿಲ್ಲ. ಹಲೋ ಹಲೋ ಡಾಕ್ಟರ್, ನಿಮ್ಮ ಮೊದಲ ಪ್ರಶ್ನೆ ಏನು ಅಂತ ಹೇಳಿ. ಜೊತೆಗೆ ನಾನು ಕೇಳ್ಕೊಳ್ಳೋದು ಏನಂದ್ರೆ, ಸಮಸ್ಯೆ ಇದ್ದವರು ದಯವಿಟ್ಟು ಕಾಲ್ ಮಾಡಿ, ಹರ್ನಿಯಾ ಸಮಸ್ಯೆ ಇದ್ದವರು ಮಾತಾಡಿ. ರೋಬೋಟಿಕ್ ಲೇಸರ್ ಟ್ರೀಟ್ಮೆಂಟ್ ಎಷ್ಟು ಉಪಯೋಗ ಬೀಳ್ತದೆ? ಒಂದು ಎರಡನೇ ಜೆನೆಟಿಕ್ ಫ್ಯಾಕ್ಟರ್ಸ್ ಮೇಕ್ ಲೀಡ್ ಟು ಏನು ಒಂದು ಎರಡನೇ ಪ್ರಶ್ನೆ ಆಯ್ತು. ಅದಕ್ಕೆ ನೀವು ಈಗ ಸರ್ಜರಿ ಅಂದ್ರೆ ಲ್ಯಾಪ್ರೋಸ್ಕೋಪಿ ಅಥವಾ ರೋಬೋಟಿಕ್ ಮಾಡ್ಕೊಳ್ಬಹುದು. ಬಟ್ ರೋಬೋಟಿಕ್ ಅದೇನಿರ್ತಾವ ಅದೆಲ್ಲ ಅದ ಮೆಟ್ರೋ ಸಿಟಿಸ್ ಬೆಂಗಳೂರು ಅಂತಲ್ಲೇ ಮಾಡ್ತವೆ. ಇಲ್ಲಿ ನಾವು ಮಾಡುವುದು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ, ಅದೇನಿಲ್ಲ. ಅದೇ ರೀತಿ ಲ್ಯಾಪ್ರೋಸ್ಕೋಪಿ ಕೂಡ ಮಾಡ್ಬೋದು. ಆಮೇಲೆ ಜೆನೆಟಿಕ್ ಫ್ಯಾಕ್ಟರ್ಸ್ ಇರ್ಬೋದು ಅಂತ ಕೇಳಿದ್ರಿ, ಬಟ್ ಬಹಳ ಕಡಿಮೆ, ಅದೆಲ್ಲ ರೇರ್ ಕಂಡೀಷನ್ ಅಲ್ಲಿ ಆಗುತ್ತೆ, ಬಹಳ ಕಡಿಮೆ ಆಗುತ್ತೆ. ಆ ಜೆನೆಟಿಕ್ಸ್ ಅಂತೇಳಿ ಸೀದಾ ಕಾರಣ ಅಂತ ಇರುವುದಿಲ್ಲ. ಆಮೇಲೆ ಪ್ರೋಸ್ಟೇಟ್ ಗ್ರಂಥಿ ಏನು ಹೇಳಿದ್ರೆ ಹೌದು, ಅದು ಪ್ರೋಸ್ಟೇಟ್ ಬಹಳ ಇಂಪಾರ್ಟೆಂಟ್. ಯೂಶ್ವಲಿ ಇದು ಪುರುಷರಲ್ಲಿ, ಹಿರಿಯ ಪುರುಷರಲ್ಲಿ ಕಾಣುವುದು. ಪ್ರೋಸ್ಟೇಟ್ ವಯಸ್ಸಾದಂಗೆ ಆದಂಗೆ ಅತಿ ಹೆಚ್ಚಿಗೆ ಆಗುತ್ತದೆ. ಅತಿ ಹೆಚ್ಚಿಗೆ ಆದಾಗ ಈಗ ಮೂತ್ರ ಜೆನೆಟಿಕ್ ಫ್ಯಾಕ್ಟರ್ಸ್ ಅಂತ ಹಂಗೇನು ಇರುವುದಿಲ್ಲ. ಸ್ಟ್ರೇಟ್ ಆಗಿ ಜೆನೆಟಿಕ್ ಫ್ಯಾಕ್ಟರ್ಸ್ ಸ್ಟ್ರೇಟ್ ಕಾರಣ ಮಾಡುವಂತದ್ದು ಹಂಗೇನು ಇರುವುದಿಲ್ಲ. ಸರಿ, ಮುಂದಿನ ಕರೆ ನೋಡ್ಬಿಡೋಣ. ಹಲೋ, ನಮಸ್ತೆ. ಹಲೋ, ಹಾ ಹೇಳಿ. ಹಲೋ ಹೇಳಿ, ಮಾತಾಡಿ, ಪ್ರಶ್ನೆ ಕೇಳಿ. ನಾವಿಲ್ಲಿ ಮಂಜುನಾಥ್ ನಾಗರ್ ಅಂತೇಳಿ, ಹಳೆಬಳಿಯಿಂದ. ಅಂತಂದ್ರೆ ಇದು ಹರಿಯ ತಡೆಗಟ್ಟಲಿಕ್ಕೆ ಏನು ಕ್ರಮ ತಗೋಬೇಕಂತ? ಹರಿಯ ತಡೆಗಟ್ಟಲಿಕ್ಕೆ ಅಂದ್ರೆ ಈಗ ಜಾಸ್ತಿ ಕೆಲಸ ಮಾಡೋದು, ಜಾಸ್ತಿ ಏನಾದರೂ ತೂಕ ಜಾಸ್ತಿ ಎತ್ತುದಿದ್ರೆ ಅದನ್ನು ಎಷ್ಟು ಆಗುತ್ತೆ ಅಷ್ಟು ಎತ್ತಬೇಕಾಗುತ್ತೆ. ಈಗ ಮೀರಿ ಜಾಸ್ತಿ ತಮಗೆ ಮೀರಿ ಜಾಸ್ತಿ ಅವರು ಹೊತ್ತಡೆ ಹೆಚ್ಚಿದ್ರೆ ಅವಾಗ ಅವ್ರಿಗೆ ಆಗೋ ಚಾನ್ಸಸ್ ಇರ್ತದೆ. ಈಗ ಕ್ರಾನಿಕ್ ಕಫ್ ಅಂತ ಹೇಳ್ತೀವಿ, ಅತಿಯಾಗಿ ಕೆಮ್ಮಿರುವುದು, ತಮ್ಮ ಅಸ್ತಮ ಇತ್ತವರಿಗೆ, ಆ ರೀತಿ ಏನಾದರೂ ಆದರೆ ಅದಕ್ಕೆ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಒಟ್ಟಾಗಿ ಹೊಟ್ಟೆ ಮೇಲೆ ಒತ್ತಡ ಜಾಸ್ತಿ ಆತಪ್ಪ ಅಂದರೆ ಆಗುತ್ತೆ. ಟ್ರೀಟ್ಮೆಂಟ್ ಅಂದರೆ ಅದೇ ಹೇಳಿದ್ನಲ್ಲ, ಸರ್ಜರಿ ಮಾಡಿಸ್ಕೊಳ್ಳೋದು, ಶಸ್ತ್ರಚಿಕಿತ್ಸೆನೇ ಅದಕ್ಕೆ ಟ್ರೀಟ್ಮೆಂಟ್ ಆದರೆ. ಹಲೋ ಹಲೋ ಹಲೋ ಹೇಳಿ. ಕೇಳಿ, ಪ್ರಶ್ನೆ ಕೇಳಿ. ನಮ್ಮಲ್ಲಿ ಒಬ್ಬರಿ ಒಂದ್ 15-16 ವರ್ಷದಿಂದ ಹರಣಿ ಆಪರೇಷನ್ ಆಗೈತ್ರಿ, ಈಗ ಮತ್ತೆ ಹರಣಿ ಆಗಿದ್ರಿ, ಮಾಡ್ಸ್ಬೇಕಣ್ಣ್ರಿ? ಹೌದು, ಅದು ಮತ್ತೆ ಹರಣಿ ಆದ್ರೆ ಅದೇನಾದ್ರೂ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನೋಡಿಕೊಂಡು ಮಾಡ್ಬೇಕಾಗುತ್ತೆ. ಹಲೋ ಹಲೋ ನಮಸ್ತೆ. ಹಲೋ ಡಾಕ್ಟರ್. ಹಲೋ, ಈಗ ಹರಣ್ಯ ಆಪರೇಷನ್ ಅನ್ಕೊಳ್ಳಿ, ಸೈಕ್ಲಿಂಗು ಸ್ವಿಮ್ಮಿಂಗ್ ಮಾಡ್ಬೋದಲ್ಲ ಡಾಕ್ಟರ್? ಸೈಕ್ಲಿಂಗು ಸ್ವಿಮ್ಮಿಂಗ್ ಎಲ್ಲ ಎಕ್ಸರ್ಸೈಸ್ ಮಾಡ್ಬೋದಲ್ಲ? ಮಾಡ್ಬೋದು. ಹರಣ್ಯ ಆದ್ಮೇಲೆ ಸ್ವಲ್ಪ ಈಗ 3 ತಿಂಗಳವರೆಗೆ ಅಂದ್ರೆ ಹೊಟ್ಟೆಗೆ ಒತ್ತಡ ಬರಲಂಗ್ ನೋಡ್ಕೋಬೇಕು. ಸೈಕ್ಲಿಂಗ್ ಎಲ್ಲ ಮಾಡ್ಬೋದು, ಸ್ವಲ್ಪ 3 ತಿಂಗಳು ಬಿಟ್ಟು ಆಮೇಲೆ ಜಾಸ್ತಿ ಕೆಲಸ ಮಾಡ್ಬೋದು. ಹಲೋ ನಮಸ್ತೆ. ಹಲೋ ಹಲೋ ಹಲೋ ನಮಸ್ತೆ ಹೇಳಿ. ಮೇಡಮ್, ಅವ ಬಾಗಲಕೋಟ ಅವ್ನ ಕಾಲ್ ತಗೋಬೇಡ್ರಿ ಮೇಡಮ್, ಆಕ್ಚುಲಿ ಪ್ರಾಬ್ಲಮ್ ಇದ್ದವ್ರಿಗೆ. ನಾವು ಅದನ್ನೇ ಹೇಳ್ತಾ ಇದೀವಿ, ಹರ್ನಿಯ ಸಮಸ್ಯೆ ಯಾರಿಗಿದೆ ಅವ್ರು ಕಾಲ್ ಮಾಡಿ ಮಾತಾಡಿ. ಮೇಡಮ್, ಅವ್ರು ಎಲ್ಲಾರು ಅವಾಯ್ಡ್ ಮಾಡ್ತಾರ ನೀವು, ಅವ್ರ ಪುನಃ ತಗೋದಿಲ್ಲ. ಪ್ರತಿ ವಾರ ನೋಡ್ರಿ ನೀವು ಬಾಗಲಕೋಟದಿಂದ ಅನ್ನೆಸೆಸರಿ ಕಾಲ್ ಮಾಡ್ತಾನ್ರಿ. ಫಸ್ಟ್ ಕಾಲ್ ಏನ್ ಮಾಡೋಕು ಆಗಲ್ಲ ರೀ, ಇಲ್ಲಿ ಗೊತ್ತಾಗಲ್ಲ ಯಾರ್ ಕಾಲ್ ಮಾಡ್ತಾರೆ ಅಂತೇಳಿ. ಇದು ಇರೋದು ಮೇಡಮ್ ಆನಂದ್ ಸಾಗರ್ ಅಂತ ಹೇಳ್ತಾನ, ಧ್ರುವ ಬಾಗಲಕೋಟೆ ಅಂತ ಫಸ್ಟ್ ಕಾಲ್ ಅವಂದ ಇರ್ತೈತ್ರಿ, ಬೇರೆಯವ್ರ ಪ್ರಾಬ್ಲಮ್ ಆಕತ್ ನೋಡ್ರಿ. ಹಾ, ಅದನ್ನ ನಾವು ಹೇಳ್ತಾನೆ ಇರ್ತೀವಿ, ಅವ್ರು ತಿಳ್ಕೊಂಡ್ ಮಾಡ್ಬೇಕು ಅದನ್ನ. ಹಲೋ ನಮಸ್ತೆ. ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರ್ ಮಾತಾಡೋದು? ನಾ ಬಸವನ್ ಬಾಗೋಡಿ ತಾಲೂಕಿಂದ ರಮೇಶ್ ಶರ್ಮಾರ್ ಮಾತಾಡ್ತೇನೆ. ಪ್ರಶ್ನೆ ಕೇಳಿ. ನಮಸ್ಕಾರ ಡಾಕ್ಟರ್ ಸಾಹೇಬ್. ನಮಸ್ಕಾರ ಹೇಳಿ ಸರ್. ಇದು ಒಂದ್ ಸಾರಿ ಆಪರೇಷನ್ ಆರ್ ಇನ್ನೊಂದ್ ಸಾರಿ ಆಗೋ ಸಾಧ್ಯತೆ ಇರ್ತದೇನ್ರಿ? ಸಾಧ್ಯತೆ ಇರ್ತೈತ್ರಿ. ಅದಕ್ಕೆ ಈಗ ಒಂದ್ ಸಾರಿ ಆಪರೇಷನ್ ಆದ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಜಾಗರೂಕತೆ ವಹಿಸ್ಬೇಕಾಗತ್ತೆ. ಆಪರೇಷನ್ ಆದ ತಕ್ಷಣ ಒಂದ್ ವಾರಗೆ ರೆಸ್ಟ್ ಮಾಡಿ, ಅದಾದ್ಮೇಲೆ ಹೊಟ್ಟೆ ಒತ್ತಡ ಜಾಸ್ತಿ ಆಗಬಾರದು, ತೂಕವನ್ನು ಎತ್ತಬಾರದು, ಜಾಸ್ತಿ ತೂಕ ಇತ್ತಿತ್ತು. ಆಮೇಲೆ ಎಕ್ಸರ್ಸೈಸ್, ಹೆವಿ ಎಕ್ಸರ್ಸೈಸ್ ಮಾಡುವುದು ಆ ರೀತಿ ಎಲ್ಲ ಮಾಡಬಾರ್ದು. ಆ ರೀತಿ ಮಾಡಿದ್ರೆ ಅದೇನು ಮೆಶ್ ಹಾಕಿರ್ತೀವಿ ಅದು ಇನ್ನೂ ಸ್ವಲ್ಪ ವೀಕ್ ಇರುತ್ತೆ. ಅದು 3 ತಿಂಗಳಿಂದ 6 ತಿಂಗಳವರೆಗೂ ಟೈಮ್ ಬೇಕಾಗುತ್ತೆ, ಅಂದರೆ ನಮ್ಮ ಮಸಲ್ ಅದೇನು ಹಾಕಿರ್ತೀವಿ ಅದ್ರ ಜೊತೆ ಬೆರೀಲಿಕ್ಕೆ. ಸೊ ಆ ಪೆರಿಯೋ ಟೈಮ್ವರೆಗೆ ನಾವು ಒತ್ತಡ ಜಾಸ್ತಿ ಆಗಲಂಗೆ ಮೇಜರ್ಸ್ ತೊಗೊಂಡ್ರೆ ರಿಕರೆಂಟ್ ಹರಣಿ ಆಗುವುದು ಕಡಿಮೆ ಸಾಧ್ಯತೆ ಇರ್ತವೆ. ಮುಂಜಾಗ್ರತೆ ಅಂದ್ರೆ ಅದೇ ಈಗ ಮಲಬದ್ಧತೆ ಇದ್ರೆ ಮಲಬದ್ಧತೆ ಸರಿ ಮಾಡಿಸ್ಕೊಳ್ಳುದು, ತೂಕ ಜಾಸ್ತಿ ಎತ್ತುತ್ತಿದ್ರೆ ಅದನ್ನ ಕಡಿಮೆ ಮಾಡುವುದು, ಹೆವಿ ಎಕ್ಸಸೈಸ್ ಮಾಡುದು ಏನಾರು ಇದ್ರೆ ಅದು ಕಡಿಮೆ ಮಾಡ್ಕೊಳ್ಳುದು ಆ ರೀತಿಯಲ್ಲಿ. ನಮಸ್ತೆ. ಹಲೋ ಹಲೋ ಹೇಳಿ. ಬಾಗಲಕೋಟದಿಂದ ಶೆಟ್ಟರ್ ಅಂತ ಮಾತಾಡುದು. ನನಗೆ ಜಿ ಎಲ್ ಡಿ ಆಗಿದೆ ಸರ್, ಡಾಕ್ಟರ್, ಗ್ಯಾಸ್ಟ್ರೋ ಇಸಾಫಿಜಿಯಲ್ ರಿಫ್ಲಕ್ಸ್ ಡಿಸಾರ್ಡರ್. ಅದು ನನಗೆ ಹಿಲ್ ಗ್ರೇಡ್ 2 ಹೈಟಸ್ ಹರ್ನಿ ಅಂತ ಡಯಾಗ್ನೋಸ್ ಮಾಡಿದ್ರು. ಅದು ಏನಾಗತ್ತೆ, ಊಟ ಮಾಡಿದ್ಕೂ ಎದೆಗೆ ಬಂದಂಗ ಆಗುತ್ತೆ, ಡಿಸ್ಕಂಫರ್ಟ್ ಆಗತ್ತೆ ಎದೆಯಲ್ಲಿ. ಕಡಿಮೆ ಆಗ್ತಾ ಇದೆ ಡೇಲಿ, ವೇಟ್ ಲಾಸ್ ಆಗ್ತಾ ಇದೆ. ನಾನು ಬೆಂಗಳೂರಿನೆಲ್ಲ ತೋರಿಸಿದೆ, ಅವ್ರು ಗ್ರೇಡ್ 2 ಅದ, ಇನ್ನು ಆಪರೇಷನ್ ಮಾಡೋ ಸ್ಟೇಜ್ ನಾಗಿಲ್ಲ ಅಂತಾರ. ಬಟ್ ಇದು ನನಗನ್ಸು ಮತ್ತೆ ಸ್ಲೈಡಿಂಗ್ ಆಕ್ಟರ್ ಸರ್ನಿಯ ಇರ್ಬೋದು ಅನ್ಸುತ್ತೆ, ಯಾಕಂದ್ರೆ ಸ್ಪಿಂಟರ್ ಲೂಸ್ ಆಗಿದೆ ಇಸಾಫಿಜಿಯಲ್. ಸೊ ಅದರಿಂದ ಅದು ಪಿ ಎಸ್ ಆಗ್ತಿರ್ಬಹುದು ಅಂತ ಅನ್ಸುತ್ತೆ. ಇದಕ್ಕೆ ರೆಮಿಡಿ ಏನು, ಇದು ಸಿ ಟಿ ಸ್ಕ್ಯಾನ್ ದಲ್ಲಿ ಏನು ಬರಲ್ಲ, ಬಟ್ ಗ್ಯಾಸ್ಟ್ರೋಸ್ಕೋಪಿಯಲ್ಲಿ ಏನಾಗಿದೆ, ಅದು ಹಿಲ್ ಗ್ರೇಡ್ 2 ಅದು ಏನಿರುತ್ತಪ್ಪ ಅಂದ್ರೆ ಕೇಳಿ ಉತ್ತರ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು 24 ಪಿ ಎಚ್ ಮಾನಿಟ್ರಿಂಗ್ ಮತ್ತು ಇನ್ನು ಮ್ಯಾನೋಮೆಟ್ರಿ ಅಂತ ಇರುತ್ತೆ, ಇಸೋಫೇಜಿಯಲ್ ಮ್ಯಾನೋಮೆಟ್ರಿ. ಅದು ಇಸೋಫೇಗ ಸೆಲಿಟೇಟ್ ಕಂಡೀಷನ್ಸ್, ಅದಕ್ಕೆ ಆದ ಸೆಪ್ರೇಟ್ ಟೆಸ್ಟ್ಗಳಿದ್ದೇವೆ, ಅವೆಲ್ಲ ಮಾಡಿ ನೋಡಬೇಕಾಗುತ್ತೆ. ಅದು ಮಾಡಿದ್ಮೇಲೆ ನಮಗೆ ಆಪರೇಷನ್ ಮಾಡಬೇಕೋ ಬೇಡ ಅಂತ ಗೊತ್ತಾಗುವುದು. ಹಲೋ, ಹಲೋ ಮೇಡಮ್, ಹೇಳಿ. ಹಲೋ ಹಲೋ ಹೇಳಿ. ಯಾರ್ರಿ, ಯಾರ್ರಿ ಆಪರೇಷನ್ ತೆಗಿತಾರೆ? ನಮ್ ಪ್ರಶ್ನೆ ನಾವು ಕೇಳ್ತೀವಿ, ಅವ ಯಾವ ತೆಗೆಯವ ನಮಗೆ? ಇದನ್ ಬಿಡಿ, ಮಾತಾಡಬೇಡಿ ನೀವು. ಇಂಡಿಪೆಂಡೆಂಟ್ ಸಾವಿರ ಡೆಮೋಕ್ರಸಿ. ಹಲೋ ಹಲೋ ಹಲೋ ಮೇಡಮ್, ನಮಸ್ಕಾರ. ನಮಸ್ಕಾರ, ಹೇಳಿ. ನಾವು ನೀರ್ ಸಾಗರದಿಂದ ಸಾವಿತ್ರಿ ಅಂತ ಹೇಳಿದ್ರೆ ಮಾತಾಡುದು? ಮಾತಾಡಿ ಸಾವಿತ್ರಿ. ಹಾನ್ರಿ, ಮಾತಾಡಿ, ಪ್ರಶ್ನೆ ಕೇಳಿ. ನನ್ ಮಗಗ್ ರೀ 2 ತಿಂಗಳದಾಗ ಆಪರೇಷನ್ ಆಗಿತ್ರಿ, 2nd ಆಪರೇಷನ್. ಸರಿ, ಅದೇನು ಮುಂದೇನು ಸಮಸ್ಯೆ ಇರಲಿಲ್ಲರಿ ಅವ್ರಿಗೆ? ಇಲ್ಲ ಇಲ್ಲ, ಏನು ಸಮಸ್ಯೆ ಆಗೋದಿಲ್ಲ. ಚಿಕ್ಕ ಮಕ್ಕಳದಿಂದ ಬಂದಾಗ ಆಪರೇಷನ್ ಮಾಡಿಸ್ಕೋಬೇಕಾಗುತ್ತೆ, ಆಪರೇಷನ್ ಮಾಡಿದ್ರೆ ಏನಾಗೋದಿಲ್ಲ. ಮುಂದೇನು ತೊಂದರೆ ಇರಲಿಲ್ಲರಿ? ಇಲ್ಲ ಇಲ್ಲ. ಡಾಕ್ಟರ್, ಈ ಏನಂದ್ರೆ ಈ ಚಿಕ್ಕ ಮಕ್ಕಳಲ್ಲಿಯೂ ಕೂಡ ಹರ್ನಿಯಾ ಬರ್ತದೆ, ಇದೇ ವಯಸ್ಸಿನವರಿಗೆ ಅಂತ ಏನಿಲ್ಲಲ್ಲ, ಎಲ್ಲ ವಯಸ್ಸಿನವರಿಗೂ ಬರಬಹುದು. ಅದೇನಿಲ್ಲ. ಹಲೋ ಹಲೋ ಹೇಳಿ. ನಮಸ್ಕಾರ ರೀ. ನಮಸ್ಕಾರ, ಪ್ರಶ್ನೆ ಕೇಳಿ. ನಾವ್ ಯಾತಗಿರಿ ಡಿಸ್ಟ್ರಿಕ್ಟ್ ಬಾತ್ಸವಾರ್ಲಂದ್ರಿ, ಯಾತಗಿರಿ ತಾಲೂಕ್ ಬಾತ್ಸವಾರ್ಲಂದ್ರಿ. ಹರ್ನಿಯಾ ಕುರಿತು ಪ್ರಶ್ನೆ ಕೇಳಿ ಸರ್. ಪ್ರಶ್ನೆ ಅಂದ್ರೆ ಹೊಸ ವರ್ಷದ ಅಂದ್ರೆ? ಅಲ್ಲ ಅಲ್ಲ ಅಲ್ಲ. ಹಲೋ, ಎಸ್ಟೀಮ್ ಡಾಕ್ಟರ್ ಕಾರ್ಯಕ್ರಮ ಇದು, ಹರ್ನಿಯಾ ವಿಷಯ ಕುರಿತು ಕಾರ್ಯಕ್ರಮ ನಡೀತಾ ಇದೆ, ಪ್ರಶ್ನೆ ಕೇಳಿ. ಹಾ ನಮಸ್ತೆ ಮೇಡಮ್, ನಾವು ಸ್ವಾತಿ ಕುತ್ತುಗಲ್ ಅಂತ್ರಿ, ಹೇಳಿ. ಕುಬಿಗಾಳದಿಂದ ಮಾತಾಡುದು ಸರ್. ನನಗೆ ಈ ಮಕ್ಕಳ ಆಪರೇಷನ್ ಮಾಡಿಸ್ಕೊಂಡ್ನಿರಿ ಸರ್ ನಾನು. ಓಕೆ. ಆ ಆಪರೇಷನ್ ಆದಿಂದ ನನಗ ಇದ ಹೊಂಕಳದಿಂದ ಈ ಕಡೆ ಸೈಡ್ ಬಲಭಾಗದಾಗ ನೋವು ಐತ್ರಿ ಸರ್. ಅದ್ಯಾಕ್ ಬರ್ತತೋ ಗೊತ್ತಿಲ್ರಿ, ಸ್ಕ್ಯಾನಿಂಗ್ ಮಾಡಿಸಿದಾಗ ನಾರ್ಮಲ್ ಅಂತ ಬಂದದ್ರಿ ಸರ್. ಊತ ಏನಾದ್ರೂ ಕಾಣಿಸ್ಕೊಂಡಿದ್ಯಾ? ಊತ ಅದು ಏನಿಲ್ಲರಿ ಸರ್. ಊತ ಏನು ಇಲ್ಲ ಅಂದ್ರೆ ಅದ್ ನೋಡ್ಬೇಕಾಗುತ್ತೆ, ಅದು ಊತ ಏನಾದ್ರೂ ಇದೆಯಾ ಇಲ್ಲ ಬೇರೆ ಏನಾದ್ರು ಸ್ಕ್ಯಾನಿಂಗ್ ಬೇಕಾಗುತ್ತೆ ಅಂತ ಹೇಳಿ. ಅದಕ್ಕೆ ಇಷ್ಟಂತೆ ಒಂದೇ ಕಾರಣ ಅಂತ ಇರುತ್ತಲ್ಲ, ಹಲವಾರು ಕಾರಣಗಳಿರ್ತವೆ. ಅದು ನೀವು ಒಂದ್ಸಲ ದವಾಖಾನೆಗೆ ತೋರಿಸಿ, ಅದನ್ನು ಟೆಸ್ಟ್ ಮಾಡಿಸಿ ನೋಡಿದ್ವಿ, ಎಲ್ಲ ನಾರ್ಮಲ್ ಐತ್ರಿ. ಅದಕ್ಕೆ ಇದನ್ನ ಹರ್ನಿಯಾ ಇರ್ಬೋದೇನೋ ಅಂತ ನಾನು. ಇರಬಹುದು, ಅದು ಸ್ಕ್ಯಾನಿಂಗ್ ಮಾಡೋದು ಗೊತ್ತಾಗುತ್ತೆ, ಅದು ಬೇರೆ ಬೇರೆ ತರ ಸ್ಕ್ಯಾನಿಂಗ್ ಇದಾವೆ. ನೀವು ಒಂದ್ಸಲ ನೀವು ದವಾಖಾನೆಗೆ ಬಂದು ತೋರಿಸ್ಬೋದು, ಆಸ್ಪತ್ರೆಗೆ ಬಂದು ತೋರಿಸ್ಬಹುದು, ಅದ್ ನೋಡಿ ನಿಮ್ಮನ್ನ ಹೇಳ್ಬೇಕಾಗತ್ತೆ. ಹಲೋ ನಮಸ್ತೆ ರೀ. ನಮಸ್ತೆ ಮೇಡಮ್, ನಾನು ಶಿವಲಿಂಗಯ್ಯ ಹಿರೇಮಠ ರಾಯಬಾಗ ತಾಲೂಕು ಮುಗುಳ್ಕೂಡದಿಂದ ಮಾತಾಡಿದ್ರೆ. ಕೇಳ್ರಿ, ಹರ್ನಿಯಾ ಕುರಿತು ಪ್ರಶ್ನೆ ಕೇಳಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ. ನಮಸ್ಕಾರ ರೀ ಸರ್. ನನ್ನ ಪ್ರಶ್ನೆ ಅಂದ್ರೆ ರೀ, ಈ ಹರ್ನಿಯಾ ಬರೋಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಮುಂಜಾಗ್ರತಾ ಕ್ರಮ ಏನ್ರಿ, ಬಂದ ನಂತರ ಅದರ ಲಕ್ಷಣಗಳು ಏನ್ರಿ, ಎರಡು ಪ್ರಶ್ನೆಗೆ ನೀವು ಪ್ಲೀಸ್ ನನಗೆ ಉತ್ತರಿಸಬೇಕ್ರಿ. ಈಗ ಮುಂಜಾಗ್ರತಾ ಕ್ರಮ ಅಂದ್ರೆ ಅದನ್ನ ಯಾರಿಗಾದ್ರೂ ಬೇಕಾದ್ರೂ ಬರ್ಬೋದು. ಈಗ ಇವರಿಗೆ ಬರುತ್ತೆ ಇವರಿಗೆ ಬರುವುದಿಲ್ಲ ಅಂತ ಹೇಳಕ್ ಬರುವುದಿಲ್ಲ. ಈಗ ಅಕಸ್ಮಾತ್ ಯಾರಿಗಾದ್ರೂ ಕೆಮ್ಮು ಜಾಸ್ತಿ ಇದ್ರೆ, ಮುಂಚೆ ಬಹಳ ದಿವಸದಿಂದ ಕೆಮ್ಮಿತ್ತರೆ ತಮ್ಮಿತ್ತರೆ, ಆಮೇಲೆ ಬೊಚ್ಚು ಜಾಸ್ತಿ ಇದ್ರೆ, ಆಮೇಲೆ ಅವ್ರಿಗೆ ಮಲಬದ್ಧತೆ ಪ್ರಾಬ್ಲಮ್ ಇದ್ರೆ, ಆ ರೀತಿ ಯಾರಾಗಿ ಇರ್ತತೆಯೋ ಅವ್ರಿಗೆ ಹರ್ನಿಯ ಬರುವ ಸಾಧ್ಯತೆಗಳಿರ್ತವೆ. ಹರ್ನಿಯ ಬರುತ್ತಂತನೇ ಇಲ್ಲ, ಅವ್ರಿಗೆ ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತವೆ. ಸೊ ಹಂಗೆಲ್ಲ ಆದಾಗ ಅದಕ್ಕೆ ನಾವು ಟ್ರೀಟ್ಮೆಂಟ್ ತೊಗೊಂಡ್ರೆ ಒತ್ತಡ ಕಡಿಮೆ ಮಾಡ್ಕೋಬೇಕು, ಒತ್ತಡ ಜಾಸ್ತಿ ಆಗೋಂಗೆ ನೋಡ್ಕೋಬೇಕು ಹೊಟ್ಟೆ ಒಳಗಡೆ. ಅದಕ್ಕೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರೆ ಹರ್ನಿಯ ಆಗುವ ಸಾಧ್ಯತೆಯೂ ಕಡಿಮೆ ಇರ್ತದೆ. ಈಗ ಲಕ್ಷಣಗಳು ಏನಪ್ಪ ಹೇಳಿದ್ರೆ, ಆ ಹೇಳಿದಾಗೆ ಮತ್ತಲದಾಗಿ ಗಂಟು ಕಾಣಿಸ್ಕೊಳ್ಳೋದು, ಊತ ಅಂತ ಏನು ಹೇಳ್ತೀವಲ್ಲ ಆ ರೀತಿ ಕಾಣಿಸ್ಕೊಳ್ಳೋದು. ಆ ಊತ ಹಂಗೇನಾದರೂ ಕಣ್ಣು ಬಂದರೆ ತಕ್ಷಣವೇ ವೈದ್ಯರಲ್ಲಿ ಹೋಗಿ ತೋರಿಸ್ಕೋಬೇಕು. ಹಂಗೇನಾದ್ರೂ ಹರ್ನಿಯ ಇದ್ರೆ ಅದ ಪ್ರಕಾರ ನಾವು ಟ್ರೀಟ್ಮೆಂಟ್ ತಗೋಬಹುದು. ನಡಿಬೇಕಾದ್ರೆ ಜಾಸ್ತಿ ತೋಟದ ಹಾಕೊಂತ ಹೋದ್ರೆ, ನಿರ್ಲಕ್ಷ್ಯ ಸ್ಟಾರ್ಟಿಂಗ್ ಮಾಡಿದ್ರೆ ಅವ ತ್ರಾಸ ಆಗುತ್ತೆ. ಹೌದಾ? ಒಂದ್ಸಲ ಆಗತ್ತೆ ಒಂದ್ಸಲ ಆಗುದಿಲ್ಲ, ಅದ್ ತೋರಿಸ್ಕೊರಿ ವೈದ್ಯರಲ್ಲಿ ಹಂಗೇನಾದ್ರು ಇದ್ರೆ. ಆಗೋ ಚಾನ್ಸಸ್ ಇರ್ತದೆ, ದೊಡ್ಡದಾಗಿದ್ರೆ ಬಹಳ ದಿನ ಆಗಿದ್ರೆ ಚಾನ್ಸಸ್ ಇರ್ತದೆ. ಹಲೋ ಹಲೋ ಹಲೋ ರೀ ಹೇಳಿ. ಇದ ನನ್ನ ಹೆಸರು ಬಸಪ್ಪ ಅಂತ್ರಿ, ನೀನ್ಯಾದಂತ ಫೋನ್ ಮಾಡ್ತಾನ್ರಿ. ಬಸಪ್ಪ ಅವ್ರ, ಹರ್ನಿಯಾ ಕುರಿತು ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು. ಶುಗರ್ ಇದ್ದವ್ರ ಹರ್ನಿಯಾ ಆಪರೇಷನ್ ಮಾಡಿಸ್ಬಹುದ್ರಿ? ಮಾಡಿಸ್ಕೋಬಹುದ್ರಿ. ಶುಗರ್ ನೀವು ಮೊದಲಿಗೆ ಚೆಕ್ ಮಾಡಿಸ್ಕೋಬೇಕು, ಆದ್ರೆ ಕಂಟ್ರೋಲ್ ಇದ್ರೆ ಕಂಟ್ರೋಲ್ ಇಟ್ಕೊಂಡು ಮಾಡಿಕೊಂಡು ಆಮೇಲೆ ಆಪರೇಷನ್ ಮಾಡಿಸ್ಕೋಬಹುದು, ಏನಾಗುದಿಲ್ಲ. ಹಲೋ ಹಲೋ ನಮಸ್ತೆ. ಹಲೋ ಡಾಕ್ಟರ್. ಹಲೋ ಹಲೋ ನಮಸ್ತೆ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ. ಹಲೋ ಮಾತಾಡಿ, ಯಾರು ಮಾತಾಡುದು? ಸರಿಯಾಗಿ ಕೇಳ್ತಾ ಇಲ್ಲ. ಇಲ್ಲ, ಕಟ್ ಕಟ್ ಆಗ್ತಾ ಇದೆ ಕಾಲ್, ಕೇಳ್ತಾ ಇಲ್ಲ, ಕ್ಷಮಿಸಿ. ಹಲೋ ಯಾರು ಕಾಲ್ ಮಾಡಿದ್ದೀರಾ ಹೇಳಿ, ಪ್ರಶ್ನೆ ಕೇಳಿ. ಅಲ್ರಿ, ಶುಗರ್ ಬಿಪಿ ಇದ್ದವರಿಗೆ ಮಲಕಲ್ಲವಾದ ಬರ್ತದೆ ಅಂತ ಕೇಳಿದ್ವಿ. ಇದು ಹರ್ನಿಯಾ ವಿಷಯಕ್ಕೆ ಸಂಬಂಧಪಟ್ಟಂತಹ ಕಾರ್ಯಕ್ರಮ, ಹರ್ನಿಯಾ ಸಮಸ್ಯೆ ಕುರಿತಂಗೆ ನೀವು ಪ್ರಶ್ನೆ ಕೇಳಬಹುದು. ಹರ್ನಿಯಾ ಹಲೋ ಹಲೋ ಹೇಳಿ. ನಮಸ್ಕಾರ ಮೇಡಮ್, ನಾವು ಬೆಳಗಾಂನಿಂದ ವೀರಂಗೌಡ ಪಾಟೀಲ್ ಅಂತ ಹೇಳಿ ಮಾತಾಡೋದ್ರಿ ಮೇಡಮ್. ಹೇಳ್ರಿ ಪಾಟೀಲ್ ರೀ. ಮೇಡಮ್, ನಾನು 2 ವರ್ಷದ ಹಿಂದೆ ನಂಗೆ ಹೊಕ್ಕಳಿ ಮೇಲ್ರಿ ಮೇಡಮ್, ಹರ್ನಿಯಾ ಟೈಪ್ ಒಂದು ಆಗೈತ್ರಿ ಮೇಡಮ್. ಅದೀಗ ಕರೆ ನನಗೆ ಏನೋ ತ್ರಾಸ ಅನಿಸ್ತವಂತ ಮೇಡಮ್. ಅದು ಹಂಗೇನಾಗಿದೆ, ಅದು ಎಷ್ಟು ಸೈಜ್ ದೊಡ್ಡದೈತಿ, ಅದೇನು ಸ್ಕ್ಯಾನಿಂಗ್ ಮಾಡಿ ನೋಡಬೇಕಾಗುತ್ತೆ. ಒಳಗೆ ಏನಾದರೂ ಕಂಟೆಂಟ್ ಏನಿದೆ, ಬೊಚ್ಚಿದೆಯಾ, ಕರಳಿದೆಯಾ, ಹಂಗೇನಾದರೂ ಇದ್ರೆ ಅದು ಸ್ಕ್ಯಾನಿಂಗ್ ಮಾಡಿ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡ್ಬೋದು. ಬಟ್ ಹಂಗೇನಾದರೂ ಹರ್ನಿ ಆಯ್ತರೆ ಮುಂದೆ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕೆ ಅದು ಶಸ್ತ್ರಚಿಕಿತ್ಸೆ ಮಾಡ್ಕೊಳ್ಳೋದು ಬೆಟರು, ಉತ್ತಮ. ಸದ್ಯದಲ್ಲೇ ನನಗೆ ಒಬ್ರು ಗುರುತಿನ ಡಾಕ್ಟರ್ ಸ್ವಲ್ಪ ಹೇಳಿದ್ರು ಸರ್, ಅವ್ರು ಹಿಂಗ್ ತೋರಿಸ್ಕೋರಿ ಇದು ಮಾಡ್ರಿ ಅಂತ ಹೇಳಿದ್ರು ಸರ್. ನಿಮ್ಗೆ ಏನಾದ್ರು ತ್ರಾಸ ಆಗತ್ತೆ ಇದು ಮಾಡ್ರಿ, ನನ್ಗೆ ಯಾವ್ದೋ ಸಿಂಪ್ಟಮ್ಸ್ ಏನು ಪ್ರಾಬ್ಲಮ್ ಆಗಿವೆ, ನೋವು ಇಲ್ಲ ಸರ್, ಏನು ಪ್ರಾಬ್ಲಮ್ ಅನ್ಸೋಂತಾರೆ. ಅದು ಇನಿಷಿಯಲಿ ಹಂಗೆ ಇರುತ್ತೆ, ಸ್ಟಾರ್ಟಿಂಗ್ ಬಂದಾಗ ಹಂಗೆ ಇರುತ್ತೆ, ಬರೀ ಊತ ಅಷ್ಟೇ ಕಾಣಿಸ್ಕೊಡುತ್ತೆ, ಆಮೇಲೆ ಜಾಸ್ತಿ ಆದಂಗ ಅವ ನೋವು ಆಗುತ್ತೆ. ಸೊ ಅದು ಜಾಸ್ತಿ ಆಗುತ್ತೆ ಮುಂಚೆನೆ ಮಾಡಿಸ್ಕೊಳ್ಳೋದು ಬೆಟರು. ಹೌದು ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್ ರೀ. ನಮಸ್ತೆ ರೀ. ಶಿವಲಿಂಗ ಹಿರೇಮಠ ರೀ, ಇನ್ನೊಂದು ಸಣ್ಣ ಪ್ರಶ್ನೆ ಇತ್ತು ರೀ. ಕೇಳ್ರಿ. ಡಾಕ್ಟರ್ ಅವ್ರ ನಮಸ್ಕಾರ. ನಮಸ್ಕಾರ ರೀ ಸರ್. ಇದು ಶಸ್ತ್ರಚಿಕಿತ್ಸೆನೆ ಆಗ್ಬೇಕು ರೀ, ಟ್ಯಾಬ್ಲೆಟ್ಸ್ನ ಆಗ್ತದ ಅಂತ ಇಲ್ಲಿ ಒಬ್ರು ಕೇಳ್ತಾ ಇದ್ದಾರೆ, ಅದಕ್ಕೆ ಅವ್ರ ಸಲುವಾಗಿ ನಾ ಕೇಳ್ತಾ ಇದ್ದೇನೆ ರೀ. ಟ್ಯಾಬ್ಲೆಟ್ಸ್ ಇಂದ ಔಷಧದಿಂದ ಟ್ರೀಟ್ಮೆಂಟ್ ಆಗುದಲ್ಲ, ಶಸ್ತ್ರಚಿಕಿತ್ಸೆನೆ ಆಗ್ಬೇಕಿತ್ತು. ಅಂದ್ರೆ ಅದು ಸಣ್ಣ ಪ್ರಮಾಣದಾಗ ಗಂಟಿತ್ತಂದ್ರೆ ಟ್ಯಾಬ್ಲೆಟ್ಸ್ ಇಂದ ಆಗಂಗಿಲ್ಲ ರೀ? ಇಲ್ಲ ಇಲ್ಲ ಇಲ್ಲ, ಅಂದ್ರೆ ಆಪರೇಷನ್ ಶಸ್ತ್ರಚಿಕಿತ್ಸೆ ಅನಿವಾರ್ಯ ರೀ. ಹೌದು ಹೌದು ಹೌದು ರೀ. ಹೌದು, ಥ್ಯಾಂಕ್ಸ್ ರೀ. ಎಲ್ಲ ಸಿಬ್ಬಂದಿಗೂ ತಮಗೂ ಹೊಸ ವರ್ಷದ ಶುಭಾಶಯ ಕೊಡ್ರಿ. ಥ್ಯಾಂಕ್ ಯು. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಮೇಡಮ್ ಹೇಳಿ. ನಮಸ್ತೆ ಮೇಡಮ್, ಇದು ಹರ್ನಿಯ ಆದವರಿಗೆ ಊಟದ್ರೊಳಗೆ ಏನಾರ ಅದ ಚೇಂಜಸ್ ಏನಾರ ಇರ್ಬೋದು? ಊಟದಲ್ಲಿ ಹಂಗೇನು ಚೇಂಜಸ್ ಮಾಡುವಂಥದ್ದು ಹಂಗೇನಿಲ್ಲ. ಬಟ್ ಈಗ ಮಲಬದ್ಧತೆ ಕಾರಣ ಹಂಗೇನಾದರೂ ಇದ್ದರೆ ಅವ್ರ ಮಲಬದ್ಧತೆ ನಿವಾರಣೆಗೆ ಜಾಸ್ತಿ ತರಕಾರಿ ಸೊಪ್ಪು ತಿನ್ಬೇಕಂತ ಹೇಳ್ತೀವಿ. ಬಟ್ ಹರ್ನಿಯ ಅಂತ ಹೇಳಿ ಅದಕ್ಕೆ ಊಟದಲ್ಲಿ ಏನು ಪತ್ತೆ ಮಾಡಬೇಕಂತ ಆ ರೀತಿ ಹಂಗೇನಿಲ್ಲ ಸರ್. ನಮಗೀಗ ಆಗಲ್ಲ ಹರ್ನಿಯ ಆಗಿದೆ ಸರ್, ಆಗಿ ಆಪರೇಷನ್ ಮಾಡಿಸ್ಕೊಂಡಿದ್ದೀವಿ ಸರ್, 5 ವರ್ಷ ಆಯ್ತು ಸರ್. ಅದು ತೊಡಿ ಹತ್ರ ನೋವು ಬರ್ತದೆ ಸರ್, ಗೆಜ್ಜೆ ಹತ್ರ ತೊಡಿ ಹತ್ರ ನೋವು ಬರ್ತದೆ ಸರ್. ಅದು ಸ್ವಲ್ಪ ಸಣ್ಣಕ್ಕೆ ಹೋಗ್ಬೇಕಾರ ಕ್ಲೀನ್ ಆಗಿ ಆಗಂಗಲ್ಲ ಸರ್, ಅದಕ್ಕೆ ನಾನು ಕೇಳಿದ್ದೆ. ಮತ್ತೆ ಈಗ ಅದು ಮೋಷನ್ ಪ್ರಾಬ್ಲಮ್ ಇದ್ರೆ, ಮಲಬದ್ಧ ಪ್ರಾಬ್ಲಮ್ ಇದ್ರೆ ಅದು ಜಾಸ್ತಿ ಹೊಟ್ಟೆ ಜಾಸ್ತಿ ಆಗಿ ಮತ್ತೊಮ್ಮೆ ಬರುವ ಲಕ್ಷಣಗಳು ಎಲ್ಲ ಇರ್ತವೆ. ನೋವು ಬಂದ್ರೆ ಅದು ಮತ್ತೊಮ್ಮೆ ಬಂದಿದೆಯಾ, ಇಲ್ಲಾಂದ್ರೆ ಒಂದ್ಸಲ ನರ ಇಂಜುರಿ ನರ್ವ್ ಇಂಜುರಿ ಏನೋ ಆದಾಗ ನೋವು ಇರ್ತದೆ, ಅದು ಹಂಗೆ ಏನಾರ ಇದ್ರೆ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಒಂದ್ಸಲ ನೀವು ಡಾಕ್ಟರ್ ಹೋಗಿ ಭೇಟಿ ಆಗ್ಬೇಕಾಗುತ್ತೆ. ತೋರಿಸಿದ್ದೀನಿ ಸರ್. ತೋರಿಸಿ ಬನ್ನಿ. ಅದೇ ಸರ್ ತೋರಿಸಿದ್ದೀನಿ ಸರ್, ಮತ್ತ ಅವರು ಇನ್ನೊಮ್ಮೆ ಚೆಕ್ ಮಾಡ್ಬೇಕಪ್ಪ ಅಂತಂದ್ರಿ ಸರ್, ನಂತರ ಮತ್ತೆ ಆಗಿಲ್ಲ ಸರ್, ಅದಕ್ಕೆ ನಾನು ಮತ್ತೆ ಕೇಳಿದ್ದೆ. ಬರ್ಬಹುದು, ನೀವು ಬೇಕಾದ್ರೆ ಬರ್ಬೋದು. ಎಸ್ ರೀ ಸರ್. ಸರ್ ನೀವು ಇರೋದು ಯಾವಾಗ ಸರ್? ನಾ ಗುರುವಾರ ಇರ್ತೀನಿ, ಪ್ರತಿ ಗುರುವಾರ ಇರ್ತೀನಿ. ಓಕೆ. ಹಲೋ ಹಲೋ ಹಲೋ ನಮಸ್ತೆ. ನಮಸ್ತೆ ಹೇಳಿ. ಹಿರಿಕೇರಿಯಿಂದ ಈಶ್ವರಪ್ಪ ಅಂತರ. ಕೇಳಿ, ಈ ಅಪೆಂಡಿಕ್ಸ್ ಅಂತ ಕರೀತಾರಲ್ರಿ, ಇದು ಹರ್ನಿನ ಅದು ಏನು ಅಪೆಂಡಿಕ್ಸ್ ಅಂತ ಕರೀತಾರಲ್ರಿ? ಇಲ್ಲ ಇಲ್ಲ ಇಲ್ಲ, ಅಪೆಂಡಿಕ್ಸ್ ಬೇರೆ ಮತ್ತು ಹರ್ನಿಯ ಬೇರೆ. ಸರಿ ಸರ್. ಹಲೋ. ಹಲೋ, ಸ್ವಲ್ಪ ರೇಡಿಯೋ ದೂರ ಇಡಿ, ಯಾರು ಮಾತಾಡೋದು? ನಾವು ಬೀನಾ ಇದೆ ರೀ, ಬೀನಾ ಇದೆ. ಹೇಳಿ ಪ್ರಶ್ನೆ ಕೇಳಿ. ಹರ್ನಿಯಾ ಎಷ್ಟು ವಯಸ್ಸಿಂದ ಬರ್ತೈತಿ? ಹರ್ನಿಯಾ ಚಿಕ್ಕ ಮಕ್ಕಳನ್ನ ಹಿಡಿದು ಪುರುಷರಿಗೆ, ಹಿರಿಯರೇ ಆಗಿರೋ ಯಾರು ಬೇಕಾದರೂ ಬರ್ಬೋದು. ಚಿಕ್ಕ ಮಕ್ಕಳಲ್ಲಿ ಆಗುತ್ತೆ, ಆಮೇಲೆ ಕಾಮನ್ ಆಗಿ ಈಗ ಯಂಗ್ ಏಜ್ ಗ್ರೂಪ್ ಅಲ್ಲೇ ಆಗ್ಬಹುದು, ಆಮೇಲೆ ವಯಸ್ಸಾದವ್ರು ಜಾಸ್ತಿ ಕಾಮನ್ ಕಾಣುತ್ತೆ. ಹರ್ನಿಯಾ ಅಂತಂದ್ರೆ ಗ್ರಾಮೀಣ ಶಬ್ದಾಗ ಏನಂತ ಗೊತ್ತಾಗಲ್ಲ. ಹರ್ನಿಯಾ ಅಂದ್ರೆ ಈಗ ಅಂಡವಾಯು ಅಂತ ಹೇಳ್ತೀವಿ ಕನ್ನಡದಲ್ಲಿ. ಏನ್ರಿ? ಅಂಡವಾಯು ಅಂತ. ಅಂಡವಾಯು. ಹಲೋ, ಕೇಳಿ ಪ್ರಶ್ನೆ ಕೇಳಿ. ಹಲೋ ಹಲೋ ಐನಾಪುರದಿಂದ ಮರಿಯಪ್ಪ ಮನೆಗೆ ಮಾತಾಡಿದ್ರೆ ಕೇಳಿ ಪ್ರಶ್ನೆ ಕೇಳಿ. ಸರಿಯಾಗಿ ಕೇಳ್ತಾ ಇಲ್ಲ ರೀ. ಅದರಿ ಕಟ್ ಕಟ್ ಆಗ್ತಾ ಇದೆ. ಏನು ಹೇಗೆ ಆಗುತ್ತದೆ ಹರ್ನಿಯ ಹೇಗ್ ಬರ್ತದಂತ? ಹಲೋ ಈಗ ಹರ್ನಿ ಅದೇ ಮುಂಚೆ ಹೇಳಿದಂಗೆ ಹೊಟ್ಟೆ ಒಳಗೆ ಜಾಸ್ತಿ ಒತ್ತಡ ಆದರೆ, ಈಗ ಹೊಟ್ಟೆ ಜಾಸ್ತಿ ಒತ್ತಡ ಯಾವಾಗ ಆಗ್ತದೆ? ಈಗ ಮಲಬದ್ಧತೆ ಪ್ರಾಬ್ಲಮ್ ಇದ್ರೆ, ಮೋಷನ್ ಮಾಡಬೇಕಾದ್ರೆ ತಿನಿಕೆ ತಿನಿಕೆ ಮಾಡಿದರೆ ಹೊಟ್ಟೆ ಜಾಸ್ತಿ ಒತ್ತಡ ಪ್ರೆಷರ್ ಜಾಸ್ತಿ ಆಗೋದು. ಈಗ ಕಂಟಿನ್ಯೂಸ್ ಕೆಮ್ಮು ಇದ್ರೆ, ಕೆಮ್ಮು ಬೇಕಾದರೆ ಹೊಟ್ಟೆ ಮೇಲೆ ಒಬ್ಬರು ಮಂದಿ ಸ್ವಲ್ಪ ಮಂದಿ ಹೊಟ್ಟೆ ಕೈ ಮೇಲೆ ಇಟ್ಕೊಂಡು ಇಟ್ಕೊಂಡು ಒತ್ತಡ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗುತ್ತೆ. ಸೊ ಕಂಟಿನ್ಯೂಸ್ ಕೆಮ್ಮು ಇತ್ತವ್ರಿಗೆ, ದಮ್ ಇತ್ತವ್ರಿಗೆ. ಈಗ ಆಮೇಲೆ ಪುರುಷರಲ್ಲಿ ಹಿರಿಯ ಪುರುಷರದಲ್ಲಿ ಮೂತ್ರ ವಿಸರ್ಜನೆ ಅದು ಸರಿಯಾಗಿ ಆಗ್ತಿರೋದಿಲ್ಲ. ಸೊ ಆವಾಗ ಅವರು ಪ್ರೆಷರ್ ಹಾಕಿ ಮಾಡ್ತಾರೆ. ಸೊ ಆ ಪ್ರೆಷರ್ ಆಗ್ತಾ ಮತ್ತೆ ಹೊಟ್ಟೆಲಿ ಪ್ರೆಷರ್ ಜಾಸ್ತಿ ಆಗುತ್ತೆ. ಈ ರೀತಿ ಹಲವಾರು ಪ್ರಾಬ್ಲಮ್ ಇರುತ್ತೆ. ಆಮೇಲೆ ಮುಂಚೆ ಏನಾದರೂ ಶಸ್ತ್ರಚಿಕಿತ್ಸೆ ಆಗಿದ್ರೆ ಅದು ವೀಕ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಆ ವೀಕ್ ಏರಿಯಾದಿಂದ ಮತ್ತೆ ಹರ್ನಿ ಆಗೋ ಇದು ಚಾನ್ಸಸ್ ಇರ್ತದೆ. ಹಲೋ ಹಲೋ ಡಾಕ್ಟರ್, ಹೇಳಿ. ಹಲೋ ಹಲೋ ಈಗ ನೆಗ್ಲೆಕ್ಟ್ ಮಾಡಿದ್ರೆ? ಹೌದು ಹೌದು ಹೌದು, ಈ ನೆಗ್ಲೆಕ್ಟ್ ಮಾಡಿದ್ರೆ ನಾ ಸ್ಟ್ರ್ಯಾಂಗುಲೇಟೆಡ್ ಅಂತ ಹೇಳಿದ್ನಲ್ಲ, ಈಗ ಇನಿಷಿಯಲಿ ಊತ ಕಂಡು ಬಂದಾಗ ನೆಗ್ಲೆಕ್ಟ್ ಮಾಡಿದ್ರೆ ಅದು ಇರಡಿಸಿಬಲ್ ಆಗುತ್ತೆ, ಅಂದ್ರೆ ಒಳಗಡೆ ಹೋಗುದಿಲ್ಲ, ಆಮೇಲೆ ಅದು ಕರಳು ಬ್ಲಾಕ್ ಆಗುತ್ತೆ, ಅದಕ್ಕೆ ಆಬ್ಸ್ಟ್ರಕ್ಟೆಡ್ ಅಂತ ಹೇಳ್ತೀವಿ. ಅದೇ ರೀತಿ ಜಾಸ್ತಿ ಆದ್ರೆ ಸ್ಟ್ರ್ಯಾಂಗುಲೇಟೆಡ್, ಅಂದ್ರೆ ಕರಳು ಏನಿರುತ್ತೆ ಹರ್ನಿಯ ಒಳಗಡೆ ಅದು ರಕ್ತ ಸಂಚರಣೆ ಬಂದಾಗುತ್ತೆ. ಸೊ ಆವಾಗ ಆದಾಗ ಮತ್ತೆ ಅದು ಪ್ರಾಣಕ್ಕೆ ಅಪಾಯ ಆಗುತ್ತೆ. ಹಲೋ ಹಲೋ, ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ, ವೇಳೆ ಆಗ್ತಾ ಇದೆ ಡಾಕ್ಟರ್. ಕೇಳಿದ್ರೆ ಇಷ್ಟೊತ್ತು ಹರ್ನಿಯ ಕುರಿತು ತಮಗೆಲ್ಲ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದವರು ಡಾಕ್ಟರ್ ಪ್ರಸಾದ್ ಲಕ್ಕುಂಡಿಯವರು. ಇವರು ಎಸ್ ಡಿ ಎಂ ಆಸ್ಪತ್ರೆಯಲ್ಲಿ ಪ್ರತಿ ಗುರುವಾರ ಲಭ್ಯ ಇರ್ತಾರೆ. ದೂರವಾಣಿ ಸಂಖ್ಯೆ 0836247180. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆಗಳು ಹೀಗಿದ್ದಾವೆ: 0437777 ಅಥವಾ 0321000 ಅಥವಾ 7187000. ಎಸ್ ಟಿ ಡಿ ಸಂಖ್ಯೆ 0836. ಈ ವಾರದ ಪ್ರಶ್ನೆಯನ್ನು ಬರ್ಕೊಳ್ರಿ: ಹರ್ನಿಯಾದಿಂದ ಯಾವ ಸಮಸ್ಯೆಗಳು ಉಂಟಾಗಬಹುದು? ಪ್ರಶ್ನೆ ಮತ್ತೊಮ್ಮೆ: ಹರ್ನಿಯಾದಿಂದ ಯಾವ ಸಮಸ್ಯೆಗಳು ಉಂಟಾಗಬಹುದು? ಉತ್ತರವನ್ನು ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಸಂಪೂರ್ಣ ವಿಳಾಸದೊಂದಿಗೆ ಈಗ ಹೇಳುವ ವಿಳಾಸಕ್ಕೆ ಕಳುಹಿಸಿರಿ. ವಿಳಾಸ: ಪ್ರಾಂಶುಪಾಲರು, ಎಸ್ ಟಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ವಿಳಾಸ ಮತ್ತೊಮ್ಮೆ: ಪ್ರಾಂಶುಪಾಲರು, ಎಸ್ ಡಿ ಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗ್ತದೆ. ದಿನಾಂಕ 16ರಂದು ಕೇಳಿದ ಪ್ರಶ್ನೆ ಹೀಗಿದೆ: ಸೋರಿಯಾಸಿಸ್ನಲ್ಲಿ ಯಾವ 2 ಚಟಗಳನ್ನು ತ್ಯಜಿಸಬೇಕು? ಸರಿಯಾದ ಉತ್ತರ: ಸೋರಿಯಾಸಿಸ್ನಲ್ಲಿ ಮದ್ಯಪಾನ ಮತ್ತು ಧೂಮಪಾನದ ಚಟಗಳನ್ನು ತ್ಯಜಿಸಬೇಕು. ಬಹುಮಾನ ಗಳಿಸಿದವರು ಕಲ್ಲಪ್ಪ ಎಸ್ ಉಪ್ಪಾರ್, ಬಸವನಗುಡಿ ಹತ್ತಿರ, ಧರ್ಮಟ್ಟಿ, ತಾಲೂಕು ಗೋಕಾಕ್, ಜಿಲ್ಲಾ ಬೆಳಗಾವಿ. ಪಿನ್ 591-312. ಕಲ್ಲಪ್ಪ ಅವರಿಗೆ ಅಭಿನಂದನೆಗಳು. ನಿಮಗೆ ಒಂದು ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಲಾಗ್ತದೆ. ಮುಂದಿನ ಎಸ್ಟಿಎಂ ಕಾರ್ಯಕ್ರಮದ ವಿಷಯ ಗೊರಕೆ ಮತ್ತು ಅದರ ದುಷ್ಪರಿಣಾಮಗಳು. ಭಾಗವಹಿಸುವ ತಜ್ಞರು ಡಾಕ್ಟರ್ ಷಣ್ಮುಖ್ ಕಾಮತ್. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ಹರ್ನಿಯಾ ಕುರಿತು ಸಂವಾದದಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡು